ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ, ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ, ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ, ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಮಾನ್ವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ರೈತರಾದ ಅಮರಪ್ಪ ಮತ್ತು ಬಸವರಾಜ್ ಮೂಲಿಮನಿ ಅವರ ಸಮಗ್ರ ಕೃಷಿ ಅನುಭವಗಳನ್ನು ಕೇಳುವಿರಿ. ನಂತರ ಪೇಟೆ ಧಾರಣೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ಕುಷ್ಟಗಿ ತಾಲೂಕಿನ ಅಬಲ್ಕಟ್ಟಿ ಗ್ರಾಮದ ದವಲ್ಸಬ್ ಅತ್ತರ್ ಮತ್ತು ಸಂಗಡಿಗರಿಂದ ಗಿಗಿ ಪದಗಳನ್ನು ಕೇಳುವಿರಿ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಮಾನ್ವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ರೈತರಾದ ಅಮರಪ್ಪ ಮತ್ತು ಬಸವರಾಜ ಮೂಲಿಮನಿ ಅವರ ಸಮಗ್ರ ಕೃಷಿ ಅನುಭವಗಳನ್ನು. ಇವತ್ತು ನಮ್ಮ ಕಿಸಾನವಾಣಿ ರೈತರು ಬಸನಗೌಡರು, ಹಿರೇಹಣಗಿ ಗ್ರಾಮದ ರೈತರು. ಇವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ರೇಷ್ಮೆ ಕೃಷಿ ಇದೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಹೈನುಗಾರಿಕೆ ಇದೆ. ಅದು ಅಲ್ಲದೆ ಕಿರಾಣಿ ಅಂಗಡಿಯನ್ನು ಸಹ ಇಟ್ಕೊಂಡಿದ್ದಾರೆ. ಅದೊಂದು ವಿಶೇಷ ಅಂತ ಹೇಳ್ಬೋದು. ಸಮಗ್ರ ಕೃಷಿಯನ್ನು ಮಾಡೋ ರೈತರು ಒಕ್ಕಲ್ತನ ಜೊತೆ ಬಿಸ್ನೆಸ್ಸೂ ಒಂದು ನೋಡೇ ಬಿಡೋಣ ಅಂತಕ್ಕಂಥ ವಿಚಾರದಲ್ಲಿ ಅದನ್ನು ಸಹ ಇಟ್ಕೊಂಡಿದ್ದಾರೆ ಬಸನಗೌಡರು. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳನ್ನು ಬಸನಗೌಡರು ಹಂಚ್ಕೋತಾ ಇದ್ದಾರೆ. ಬಸನಗೌಡರೇ, ಹೇಳಿ ನಿಮ್ಮ ಕೃಷಿ ಅನುಭವ, ಜೊತೆಗೆ ಏನು ಓದ್ಕೊಂಡಿರಿ ನೀವು, ಜೊತೆಗೆ ಭೂಮಿ ಎಷ್ಟೆಷ್ಟಿದೆ, ಏನೇನು ಬೆಳೆಗಳನ್ನು ಪ್ರತಿ ವರ್ಷ ಬೆಳೀತಾ ಇರ್ತೀರಿ? ನಮ್ಮ ಇದು ಬಂದುಬಿಟ್ಟು 6 ಎಕರೆ ಭೂಮಿ ಇದೆ ಸರ್ ನಮ್ಮದು. ಅದರಲ್ಲಿ 4 ಎಕರೆ ಸೂರ್ಯಪ್ಪನ ತೊಗರಿ ಹಾಕಿದ್ದೀವಿ. ಇನ್ನು 2 ಎಕರೆ ಬಂದುಬಿಟ್ಟು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡಿದ್ದೀವಿ. ಅದರಲ್ಲಿ ಕುರಿ ಇದ್ದಾವೆ, ಕೋಳಿ ಇದ್ದಾವೆ, ಆಕಳು ಇದ್ದಾವೆ, ಆಮೇಲೆ ಬಾತುಕೋಳಿ ಇದ್ದಾವೆ, ಆಮೇಲೆ ರೇಷ್ಮೆಗೆ ಇದ್ದಾವೆ. ತಿಂಗಳ ಡೈಲಿ ಇನ್ಕಮ್ ಬೇರೆ, ವಾರ ಇನ್ಕಮ್ ಬೇರೆ, ತಿಂಗಳ ಇನ್ಕಮ್ ಬೇರೆ, ವರ್ಷದ ಇನ್ಕಮ್ ಬೇರೆ. ಆ ಥರ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್ ನಾವೆಲ್ಲ. ಈಗ 2 ಎಕರೆದಲ್ಲಿ ರೇಷ್ಮೆ ಮಾಡ್ಲಿಕ್ಕೆ ಹತ್ತಿ ಎಷ್ಟು ವರ್ಷ ಆಯ್ತು ನೀವು? ಸರ್, ನಾವು ಮಾಡಕ್ ಬಂದ್ಬಿಟ್ಟು ಈಗ 3-4 ವರ್ಷ ಸರ್ ಈಗ ರನ್ನಿಂಗ್ ಇದು. 2 ಎಕರೆಯಲ್ಲಿ ತೆಗಿಬಹುದು ಸರ್, ಬೆಳೆ ಚೆನ್ನಾಗಿ ತೆಗಿಬಹುದು. ಫಲವತ್ತತೆ ಬೇಸ್ ಮಾಡಿದ್ರೆ ಚೆನ್ನಾಗಿ ತೆಗಿಬಹುದು ಸರ್ ನಾವಿನ್ನು. ಹೇಗೆ ರೇಷ್ಮೆ ಇಲಾಖೆಯಿಂದ ಯೋಜನೆಗಳ ಬಗ್ಗೆ ಏನಾದರೂ ತಿಳ್ಕೊಂಡು ಏನೇನು ಒಂದು ರೇಷ್ಮೆ ಇಲಾಖೆಯಿಂದ ಲಾಭವನ್ನು ಪಡ್ಕೋತಾ ಇರ್ತಾವ? ಸರ್, ನಾವು ರೇಷ್ಮೆ ಇಲಾಖೆಯಿಂದ ಬಂದ್ಬಿಟ್ಟು ನೆರೆಗದಲ್ಲಿ ಸಸಿಗಳು ಹಚ್ಚಿದ್ದೇವೆ ಸರ್. ಆಮೇಲೆ ಡ್ರಿಪ್ ಮುಖಾಂತರ ಬೆಳೆಗಳಿಗೆ ನೀರು ಹಾಯಿಸ್ತಿದ್ವಿ. ಆಮೇಲೆ ಅದ್ರ ಮುಖಾಂತರ ಮನೆ ಕೊಟ್ಟಿದ್ದಾರೆ ಅವರು ರೇಷ್ಮೆ ಇಲಾಖೆಯಿಂದ. ಹುಳು ಸಾಕಾಣಿಕೆ ಮನೆಯನ್ನು ಕೊಟ್ಟಿದ್ದಾರೆ, ಈ ಡ್ರಿಪ್ ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ಎಲ್ಲ ಸೌಲಭ್ಯಗಳು ಗೌರ್ಮೆಂಟ್ ಕಡೆಯಿಂದ ತಗೊಂಡಿದ್ದೀವಿ ಸರ್, ನೇರಾಗದಿಂದ ತಗೊಂಡಿದ್ದೀವಿ. ಈಗ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಕಟ್ಟಿಸಿದಿರ್ತಾವೆ, ಎಷ್ಟು ಖರ್ಚು ಬಂತು, ಅದಕ್ಕೆ ಯಾವ ಸೈಜನ್ನು ಇಟ್ಕೊಂಡಿದ್ದೀರಿ, ಇಲಾಖೆ ಮಾನದಂಡಗಳಿಂದ ಅದ್ರ ಪ್ರಕಾರ ಎಲ್ಲ ಮಾಡಿದ್ದೀರಾ, ಎಷ್ಟೆಷ್ಟು ಸಬ್ಸಿಡಿ ಬರ್ತದೆ ಅಂತ ಹೇಳಿದಾರೆ ತಮಗೆ? ಸರ್, ನಮಗೆ ಬಂದ್ಬಿಟ್ಟು ಈ ಅವರು ಫಸ್ಟಿಗೆ ನಮಗೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಉದ್ದ ಬಂದ್ಬಿಟ್ಟು 55, ಅಗಲ ಬಂದ್ಬಿಟ್ಟು 25, ಆ ಥರ ಕಟ್ಟಬೇಕಂತ ಹೇಳಿದ್ದಾರೆ ನಮಗೆ. ಅದೇ ಥರ ಕಟ್ಟಿದ್ದೀವಿ ನಾವು ಕೂಡ. ಒಳಗಡೆ ಎಲ್ಲ ರ್ಯಾಕ್ಸ್ ಕಟ್ಟಬೇಕು, ಅದ್ರಾಗೆಲ್ಲ ಮೊಸರನ್ನು ಚೆನ್ನಾಗಿ ಮಾಡಬೇಕು. ಎಷ್ಟು ಖರ್ಚು ಬಂದು ನಿಮಗೆ ಈ ಒಂದು ಸೈಜಿನ ಮನೆಯನ್ನು ಭಾಳ ಚೆನ್ನಾಗಿ ಕಟ್ಕೊಂಡಿರ್ತಾವೆ, ಎಷ್ಟು ಖರ್ಚು ಬಂತು? ಸರ್, ನಮಗೆ ನಮ್ಗೆ ಖರ್ಚು ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ ಒಂದು 7-8 ಲಕ್ಷ ರೂಪಾಯಿ ತನಕ ಬಂದಿದೆ ಸರ್ ನಮಗೆ. ಅವ್ರು ಕೊಡ್ತಾ ಇರೋದು ಜನರಲ್ಲಿ ಬಂದ್ಬಿಟ್ರೆ 3 ಲಕ್ಷ ರೂಪಾಯಿ ಬರ್ತಾ ಇದೆ. ಸ್ವಲ್ಪ ಇನ್ನು ಗೌರ್ಮೆಂಟ್ ಕಡೆಯಿಂದ ನಮಗೆ ಪ್ರೋತ್ಸಾಹ ಮಾಡ್ಬೇಕು ಸರ್, ನಮ್ಗೆ ಮಾಡ್ಬೇಕು ಅಂದ್ರೆ ಸ್ವಲ್ಪ ರೈತರು ಮುಂದಾಳ ಸಹ ಜಾಸ್ತಿ ಆಗತ್ತೆ ಅಂತ ಹೇಳ್ತದೆ. ಅಂದ್ರೆ ಒಳ್ಳೆ ಗುಣಮಟ್ಟದ ಮನೆಯನ್ನ ಕಟ್ಸಿರ್ತಾವ? ಹೌದು ಸರ್, ಚೆನ್ನಾಗಿ ಕಟ್ಸಿದೀವಿ ಅಂತ. ಹೌದು ಸರ್, ಚೆನ್ನಾಗಿ ಕಟ್ಸಿದೀವಿ. ಈಗ ರೇಷ್ಮೆ ಎಷ್ಟು ಬೆಳೆ ತಕೊಂಡಿರ, ಏನಾದ್ರು ಇಳುವರಿ ಅದು ಹೇಗೆ ಬಂತು? ಏನಸ್ ಬಂದ್ಬಿಟ್ಟು ಮಲೇಶಿಯಾ ಗೋಡ್ರ ಕಡಲಿಂದ ತರಿಸಿದ್ದೀವಿ ನಾವು. ಮಿನಿಮಮ್ ಅಂದರೆ 100 ಲಿಂಕ್ಸು 150 ಲಿಂಕ್ಸು ಆ ಥರ ತರಿಸ್ತೀವಿ. ಅದಕ್ಕೆ ಬಂದ್ಬಿಟ್ಟು ನಾವು 1 ಕ್ವಿಂಟಲ್ 20 ಕೆಜಿ 1 ಕ್ವಿಂಟಲ್ 10 ಕೆಜಿ ತನಕ ತೆಗೆದಿದ್ದೀವಿ ಸರ್ ನಾವು ಆಲ್ರೆಡಿ. ಅದನ್ನ ಮಾರ್ಕೆಟ್ ಬಂದ್ಬಿಟ್ಟು ರಾಮನಗರದಲ್ಲೇ ಮಾಡ್ತಾ ಇದ್ದೀವಿ. ಲೆಕ್ಲಸ್ಬೋರು ಒಟ್ಟಿಗಲ್ ಗ್ರಾಮಸ್ಥರ ಕಡಲಿಂದ ಅಣಿಗೆರ್ ಕಡಲಿಂದ ನಾವೆಲ್ಲರೂ ಒಟ್ಟುಗೂಡಿಸಿ ಒಂದು ವಾಹನ ತಗೊಂಡು ಅಲ್ಲಿ ಹೋಗಿ ಮಾರ್ಕೆಟ್ ಮಾಡ್ಕೊಂಡ್ಬರ್ತೀವಿ ಸರ್ ನಾವು ಅಲ್ಲಿಗೆ. ಹೇಗೆ ನಿಮ್ಮ ಯಕ್ಲಾಸ್ಪುರ್ನಲ್ಲಿ ಹಣಿಗೆಯಲ್ಲಿ ಎಷ್ಟು ರೇಷ್ಮೆ ಕೃಷಿಕರು ಇದಾರ ಇಲ್ಲೆಲ್ಲ? ಓ ಸರ್, ಹಿರಾಣಿಗೆಯಲ್ಲಿ ಬಂದ್ಬಿಟ್ಟು ಒಂದು 2-3 ಜನ ಬಹಳಷ್ಟು ಇಲ್ಲ ಸರ್ ಇಲ್ಲಿ. ಯಕ್ಲಾಸ್ಪುರು ಒಟ್ಟಿಗಲ್ಲು ಆ ಥರ ಎಲ್ಲ ಜನಗಳು ಜಾಸ್ತಿ ಇದಾರೆ ಸರ್ ಇಲ್ಲಿ. ಅಲ್ಲೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ, ಅವ್ರು ನೋಡಿ ನಾವು ಮಾಡ್ತಾ ಇದೀವಿ ಸರ್. ಮೊದಲ ಮಾಡೋಕ್ಕಿಂತ ಮುಂಚೆ ಏನಾದರೂ ತರಬೇತಿಗಳನ್ನು ಪಡ್ಕೊಂಡ್ರೆ ಯಾವ ಥರ ಹುಳ ಮೇಯಿಸಬೇಕಾಗತ್ತೆ, ಹೇಗೆ ಏನು ಅಂತಕ್ಕಂಥ ಮಾಹಿತಿ ಹೇಗೆ ಮಾಡಿದ್ರಿ ಮತ್ತೆ ಸರ್? ಹೌದು, ನಮಗೆ ಓಬಳಿ ಆಫೀಸರ್ ಬಂದ್ಬಿಟ್ಟು ಶ್ಯಾಮಿದ್ ನಡ ಬಂದ್ಬಿಟ್ಟು ಅವ್ರು ಬಂದು ಮಾಹಿತಿ ಕೊಟ್ಟಿದ್ದಾರೆ. ರಾಜೇಂದ್ರ ಸರ್ ಬಂದ್ಬಿಟ್ಟು ನಮಗೂ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ. ಬಂದು ಹಿಂಗೆಲ್ಲ ಈ ಥರ ಮಾಡಬೇಕು, ರೇಷ್ಮೆಯಿಂದ ಇಷ್ಟು ಥರ ಇನ್ಕಮ್ ಇದೆ ನಿಮಗೆ, ಹಿಂಗೆ ಮಾಡಿದ್ರೆ ಈ ಥರ ಲಾಭ ಆಗುತ್ತೆ ಅಂತ ಕೇಸೆಲ್ಲ ಫಸ್ಟ್ ಟ್ರೈನಿಂಗ್ ಕೊಟ್ಟಿದ್ದಾರೆ ನಮಗೆಲ್ಲ. ಹಂಗಾಗಿ ಅವ್ರಿಗೆ ಅವ್ರ ಕಡೆಯಿಂದ ಮಾಹಿತಿ ತೊಗೊಂಡು ನಾವು ಮಾಡ್ತಾ ಇದ್ದೀವಿ ಸರ್. ಮತ್ತೆ ರೇಷ್ಮೆ ಕೃಷಿ ಅಲ್ಲದೆ ಜೊತೆಗೆ ಕುರಿಮರಿ ಸಾಕಾಣಿಕೆನೂ ಇದೆ, ಎಷ್ಟು ಮರಿಗಳನ್ನು ಸಾಕಿದಿರಿ? ಸರ್, ನಾನು ಪ್ರತಿ ವರ್ಷ ಬಂದ್ಬಿಟ್ಟು 20-30 ಜನ ಟಗರು ಮರಿಗಳು ಸಾಕ್ತಾ ಇದ್ದೆ ಸರ್ ನಾನು. ಈಗ ಸ್ವಲ್ಪ ಬರ್ತಾ ಸ್ವಲ್ಪ ಕಡಿಮೆ ಮಾಡಿದೆ, ಯಾಕಂದ್ರೆ ಕೆಲಸಗಳು ನಾನು ಬೇರೆ ಕಡೆ ಹೊರಗಡೆ ಜಾಸ್ತಿ ಇದಾವಲ್ಲ, ಸ್ವಲ್ಪ ಕಮ್ಮಿ ಇದ್ದೇವೆ. ಈಗ ರೇಷ್ಮೆ ಏನು ಅನಿಸ್ತದೆ, ಒಬ್ಬ ರೇಷ್ಮೆ ಕೃಷಿಕರಾಗಿ ಇತ್ತೀಚೆಗೆ ಚಾಲೂ ಮಾಡಿದಿರ್ತಾವೆ 2-3 ವರ್ಷದಿಂದ, ಹೇಗೆ ಅನಿಸ್ತದೆ ರೇಷ್ಮೆ ಕೃಷಿ ಇನ್ನೂ ತಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಅನಿಸ್ತದೆ? ನಿಮ್ಮ ತೋಟವನ್ನು ನೋಡಿದರೆ ಭಾಳಷ್ಟು ಗ್ಯಾಪ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಅಲ್ಲಲ್ಲಿ ಇನ್ನೂ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಬೇಕು ಹಿಪ್ಪು ನೆಳೆ ತೋಟವನ್ನು ತಾವು. ಹೌದು, ಇನ್ನೂ ಮಾಡ್ಬೇಕು ಸರ್, ಇನ್ನೂ ಮಾಡ್ಬೇಕು. ಯಾಕಂತ ಕೇಳಿ ಇನ್ನೂ ದೊಡ್ಡ ಪ್ರಮಾಣದಾಗ ಮಾಡಿದ್ರೆ ಮಾತ್ರ ಮುಂದೆ ನಮಗೂ ಸ್ವಲ್ಪ ಫ್ಯೂಚರ್ ಚೆನ್ನಾಗಿದೆ ಅಂತ ಹೇಳ್ತೇನೆ ಸರ್ ನಾನು. ಈಗ ಹಿಪ್ಪು ನೆಳೆಗೆ ತಿಪ್ಪೆ ಗೊಬ್ಬರವನ್ನು ಭಾಳಷ್ಟು ಚೆನ್ನಾಗಿ ಹಾಕ್ಬೇಕಂತ ಹೇಳ್ತಾರೆ, ಹೇಗೆ ತಿಪ್ಪೆ ಗೊಬ್ಬರ ಹಾಕ್ತಾ ಇರ್ತಿರ್ತಾವು ತೋಟಕ್ಕೆ? ಹೌದು ಸರ್, ನನ್ನ ಹತ್ರ ಎರೆಹುಳು ಗೊಬ್ಬರ ಇದೆ ಸರ್, ಆಮೇಲೆ ಸೆಗಣಿ ಗೊಬ್ಬರ ಎಲ್ಲ ಯೂಸ್ ಮಾಡ್ತಾ ಇದೀವಲ್ಲ, ನಮ್ದು ಜೆರ್ಸಿ ಆಕಳ ಕೋಳಿ ಕುರಿವೆಲ್ಲ ಇದಾವಲ್ಲ, ಅದೇ ಗೊಬ್ಬರ ಮುಖಾಂತರನೇ ಬಡ್ಡಿ ಎಲ್ಲ ಗೊಬ್ಬರ ಹೊಲಕ್ಕೆ ಹಾಕ್ತೀವಿ ಸರ್ ನಾವು. ಅದು ಹಾಕ್ತಿವಿ. ನಾಟಿ ಮಾಡುವಾಗ ಏನಾದ್ರು ಇಲಾಖೆಯಿಂದ ನಿಮಗೆ ಅನುಕೂಲತೆ ಮಾಡಿಕೊಟ್ರ ಸಸಿಗಳದೆಲ್ಲ? ಹೌದು ಸರ್, ನಾವು ಬಂದ್ಬಿಟ್ಟು ಇಲ್ಲೇ ಹೊರಗಡೆ ರೈತರ ಹತ್ರ ತಗೊಂಡಿರೋದು, ನಾವು ದುಡ್ಡು ಕೊಟ್ಟು ತಗೊಂಡಿದ್ವಿ. ಅದನ್ನೇನಾಯ್ತು, ಗೌರ್ಮೆಂಟ್ ಅವರು ರೇಷ್ಮೆ ಇಲಾಖೆಯಿಂದಾನೆ ಪ್ರೋತ್ಸಾಹನ ಎನರ್ಜಿ ಮುಖಾಂತರ ತಗೊಂಡಿದ್ವಿ ಸರ್ ನಾವು. ಅದನ್ನ ಆ ಥರ ತಗೊಂಡು ಕೇಸಿ ಯೂಸ್ ಮಾಡ್ತಾ ಇದ್ವಿ ಸರ್ ನಾವು. ರೇಷ್ಮೆ ಕೃಷಿ ಮಾಡ್ಲಿಕ್ಕೆ ನಿಮಗೆ ಏನು ಸಮಸ್ಯೆ ಇಲ್ಲ, ಎಲ್ಲ ಚೆನ್ನಾಗಿ ನಿಮಗೆ ಆಗ್ತಾ ಇದೆ? ಹೌದು ಸರ್, ಚೆನ್ನಾಗಿ. ಯಾಕಂದ್ರೆ ಕೇಳಿ ಎಜುಕೇಟೆಡ್ ಪರ್ಸನ್ ಈ ಕಾಲದಲ್ಲಿ ಜನರಲ್ ಹೋಗಿ ನೌಕರಿ ಮಾಡ್ಬೇಕಂದ್ರೆ ಯಾರ ಕೈಲಿ ಆಗ್ತಾ ಇರಲಿಲ್ಲ. ಈಗ ನಾವು ಮಾಡ್ಬೇಕಾಗಿದ್ದು ರೈತರು ಕೃಷಿ ಬಿಟ್ಟು ನಮ್ಗೆ ಏನ್ ಮಾಡಕ್ ಆಗಲ್ಲ, ಅದ್ರ ಮ್ಯಾಗೆ ಡಿಪೆಂಡ್ ಆಗಿದೀವಿ. ಅದ್ರ ಮ್ಯಾಗೆ ಬದುಕಬೇಕಂದ್ರೆ ನಾವು ಕೃಷಿ ಅವಲಂಬನೆ ಆಗ್ಲೇಬೇಕು, ಯಾಕಂದ್ರೆ ಮುಂದೆ ಫ್ಯೂಚರ್ಲೂ ಆಗ್ಬೇಕು, ಈಗ ಮುಂದೆ ಕಂಟಿನ್ಯೂ ಮಾಡ್ಬೇಕು ನಾವು ಮಾಡ್ಲೇಬೇಕಿಂದ. ಶಾಶ್ವತ ಉದ್ಯೋಗ ಅಂದ್ರೆ ಕೃಷಿನೇ? ಕೃಷಿ ಸರ್, ಕಂಟಿನ್ಯೂಸ್ ಇಸ್. ಯಾಕಂದ್ರೆ ನಮ್ಮ ಜೀವನಕ್ಕೆ ಆಧಾರ ಅಂದ್ರೆ ಕೃಷಿನೇ, ಕೃಷಿ. ಅದ್ರ ಮುಖಾಂತರನೇ ನಮ್ಮ ಬೆಳವಣಿಗೆ ಮಾಡ್ಕೋಬೇಕು. ನಮ್ಮ ಕುಟುಂಬಸ್ಥರು ಕೂಡ ಮೊದಲಿಂದ ರೈತರು ಅವರೇ ಅದನ್ನು ಮಾಡ್ಕೊಂಡು ಬಂದರೆ, ನಾವು ಕೂಡ ಮುಂದೆ ಕಂಟಿನ್ಯೂ ಅದನ್ನೇ ಮಾಡ್ಕೊಂಡು ಹೊಂಟಿದ್ದೀವಿ ಸರ್. ಈಗ ನಿಮ್ಮ ತಂದೆಯವರು ಒಕ್ಕಲ್ತನ ಮಾಡ್ತಾ ಇದ್ರು, ನೀವು ಈಗ ಮಾಡಾಕತ್ತೀರಿ, ಏನು ಬದಲಾವಣೆಗಳು ಅನಿಸ್ತದೆ ನಿಮ್ಮ ತಂದೆಯವರಿಗೆ ನಿಮಗೆಲ್ಲ? ಈಗ ಇದೆ ಸರ್ ಸಿಕ್ಕಾಪಟ್ಟೆ ಬದಲಾವಣೆ. ಈಗಲೇ ಕೃಷಿ ಯಂತ್ರೋಪಕರಣಗಳಿಂದ ಬಂದಿದ್ದಾವ, ಅವಾಗೆಲ್ಲ ಎತ್ತಲೆ ಮಾಡ್ತಿದ್ರು, ಎಲ್ಲ ಮನುಷ್ಯರು ಮಾಡೋ ಇತ್ತು. ಈಗೆಲ್ಲ JCB ಟ್ರ್ಯಾಕ್ಟರ್ಗಳು ಬಂದಾವ ಕೃಷಿ, ಆಮೇಲೆ ಎಲ್ಲ ಸಬ್ಸಿಡಿ ಗೌರ್ಮೆಂಟ್ ಕಡೆಯಿಂದ ಎಲ್ಲ ಸಿಗ್ತಾ ಇದಾವ. ಅದ್ರ ಮುಖಾಂತರ ಇನ್ನೂ ಚೆನ್ನಾಗಿ ಮಾಡ್ಬೋದು, ಅದ್ರ ಮುಖಾಂತರ ಚೆನ್ನಾಗಿ ಮಾಡಿದ್ರೆ ಇನ್ನೂ ನಾವು ಬೆಳವಣಿಗೆ ಆಗ್ಬೋದು. ಬಸನಗೌಡರು, ಇಷ್ಟಲ್ಲೇ ತಾವು ಜೊತೆಗೆ ಒಂದು ಸಣ್ಣ ಅಂಗಡಿಯನ್ನು ಸಹ ಇಟ್ಕೊಂಡಿರಿ, ಇಷ್ಟೆಲ್ಲ ಕುರಿ ಆಡು ಕೋಳಿ ರೇಷ್ಮೆ ಕೃಷಿ ಜೊತೆಗೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಸಣ್ಣ ಮತ್ತು ಅಂಗಡಿಯನ್ನು ಸಹ ಇಟ್ಕೊಂಡಿರಿ, ಯಾಕೆ ಆ ಕಡೆ ಅಂಗಡಿನೂ ಮಾಡ್ಬೇಕಂತ ಹೇಳಿ ತಮಗೆ ಮನಸ್ಸು ಬಂತು? ಯಾಕಂತ ಹೇಳಿ ಸರ್, ಇದು ಕೃಷಿಯಲ್ಲಿ ಒಂದೇ ಅಬಲನ ಅವಲಂಬನೆ ಆದರೆ ಯಾವುದು ಕೈ ಹಿಡಿತಂತ ಗೊತ್ತಾಗಲ್ಲ ಸರ್. ಒಂದು ಮಳೆ ಬಂದರೆ ಬೆಳಿಬೋದು, ಇಲ್ಲಾಂದ್ರೆ ಇಲ್ಲ. ಇದು ಅಂಗಡಿ ಇತ್ತಂದ್ರೆ ಏನೋ, ನಮ್ಮ ದಿವಸ ದಿನನಿತ್ಯ ಖರ್ಚಿಗೆ ಮನೆ ಕುಟುಂಬ ನಡೆಸಬೇಕಂದ್ರೆ ಒಂದು ಅಂಗಡಿ ಬೇಕಾಗುತ್ತೆ ಅಂತ ಕೇಸಿ ಇಟ್ಕೊಂಡಿರೋ ಸರ್ ನಾವು. ಆ ಥರ ಹೇಗೆ ಅನಿಸ್ತದೆ ನಿಮಗೆ? ಯಾಕಂದ್ರೆ ರೈತ ಕುಟುಂಬದವರು ರೈತರಿಗೆ ಬಹಳಷ್ಟು ವ್ಯಾಪಾರದಲ್ಲಿ ರೈತರು ಬಹಳಷ್ಟು ನಾಲೆಜ್ ಇರುವುದಿಲ್ಲ. ವ್ಯಾಪಾರ ಕೃಷಿಯಲ್ಲಿ ಸಾಕಷ್ಟು ಇರ್ತದೆ, ಹೊಲ ತಗೊಳ್ಳೋದು ಮಣಿ ತಗೊಳ್ಳೋದು ಬೆಳೆಗಳನ್ನು ಬೆಳೆಯೋದು ಸಾಕಷ್ಟು ರೈತರಿಗೆ ಅನುಭವ ಇರುತ್ತೆ, ಆದರೆ ಬಿಸ್ನೆಸ್ ನಲ್ಲಿ ನಮ್ಮ ರೈತರಿಗೆ ಅಷ್ಟು ನಾಲೆಜ್ ಇರುವುದಿಲ್ಲ. ಹೇಗೆ ಅನಿಸ್ತದೆ ನಿಮಗೆ? ಸರ್, ಯಾಕಂದ್ರೆ ನಾಲೆಜ್ ಇರಲ್ಲ, ನಾವು ಮಾಡ್ಕೋಬೇಕು ಸರ್ ನಾಲೆಜ್. ನಮ್ಮ ಜೀವನ ನಡೆಸಬೇಕಾದಂತಂದ್ರೆ ನಮ್ಮ ಕಷ್ಟ ಅಂತ ಗೊತ್ತಾಗಬೇಕಾದ್ರೆ ನಾವು ಮುಂದೆ ಕಂಟಿನ್ಯೂ ಮಾಡಲೇಬೇಕು. ಬಿಸ್ನೆಸ್ ಅಂತ ಮಾಡ್ಬೋದು, ಕೋಳಿ ಅಂತ ಮಾಡೋದು, ಕುಡಿ ಅಂತ ಮಾಡ್ಬೋದು, ಒಟ್ಟು ಡೈಲಿ ಇನ್ಕಮ್ ಬೇರೆ, ತಿಂಗಳ ಇನ್ಕಮ್ ಬೇರೆ, ವಾರ ಇನ್ಕಮ್ ಬೇರೆ, ವರ್ಷದ ಇನ್ಕಮ್ ಬೇರೆ. ಆ ಥರ ಮಾಡಿಕೊಂಡು ಹೋದ್ರೆ ನಮ್ಮ ಜೀವನ ಸಾಗಕ್ಕೆ ಸಾಧ್ಯ, ಅದನ್ನ ಬಿಟ್ಟರು ಮಾಡೋಕ್ಕಾಗಲ್ಲ ಏನಂತ ನಮ್ಮ ಕೈಯಲ್ಲಿ. ಈಗ 2 ಎಕರೆ ರೇಷ್ಮೆ ಕೃಷಿಗೆ ನೀರಿನ ಅನುಕೂಲತೆ ಹೇಗೆ ಮಾಡ್ಕೊಂಡ್ರಿ? ಮತ್ತೆಲ್ಲ ತಾವು ಬೋರಾ ಬಾವಿ ಇದೆಯಾ, ಕೆನಾಲ್ ನೀರ ಬಳಸ್ತೀರಿ ಹೆಂಗೆ? ಇಲ್ಲ ಸರ್, ನಮ್ದು ಬೋರ್ ಇದೆ ಸರ್, ನಮ್ಮ ಪಿತೃರಾಜ ಮರಲಿಂದ ಮಾಡಿರ್ತಕ್ಕಂಥ 30 ವರ್ಷದ ಬೋರೇನಿದೆ ಸರ್. ಆ ಬೋರಿನ ಮುಖಾಂತರ ತೋಟ ಹೊರಗಡೆ ಊರು ಹೊರಗಡೆ ಇದೆ ನಿಮ್ದು, ಊರಲ್ಲೇ ತೋಟದಲ್ಲೇ ಮನೆ ಮಾಡ್ಕೊಂಡಿದ್ದೀರಿ. ಕೋಳಿ ಸಾಕಾಣಿಕೆ ಎಷ್ಟು ಕೋಳಿ, ಜವಾರಿ ಕೋಳಿ ಮಾಡಿರಿ? ಹೌದು ಸರ್, ಜವಾರಿ ಕೋಳಿ ಒಂದು 8-10 ಜವಾರಿ ಕೋಳಿ ಇದೆ ಸರ್, ಅದನ್ನು ಮರಿಗೆ ಹಾಕಿದ್ದೀವಿ. ಆಮೇಲೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ಇದೆ ಸರ್. ಈಗ ಮೊದಲು ಊರಲ್ಲಿ ಇತ್ತು ಮನೆ, ಅದನ್ನ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಹೊಲದಲ್ಲೇ ಮಾಡಿಬಿಟ್ಟಿವಿ. ಎಲ್ಲ ಟೋಟಲ್ ಇಲ್ಲಿ ಮಾಡಿಬಿಟ್ರೆ ಎಲ್ಲ ನಾವು ಪ್ರತಿಯೊಬ್ಬರು ಎಲ್ಲ ಒಂದು ಕಡೆಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವು ಎಲ್ಲ ಕಲಿತು ಇದು ಮಾಡಿದ್ದೀವಿ ಸರ್. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ದುಡಿಬೋದು ಅಂತ ಮಾಡಿದ್ದೀವಿ ಸರ್ ಅಷ್ಟೇ. ಎರೆಗೊಬ್ಬರ ಉತ್ಪಾದನೆ ಮಾಡ್ತಾ ಇರ್ತೀರಿ? ಹೌದು ಸರ್, ಮಾಡ್ತಾ ಇದ್ದೀವಿ. ನಾವೆಲ್ಲ ಕೆಜಿಗಟ್ಟಲೆ ಇಲ್ಲಿ ನಾವೆಲ್ಲ ಮುನ್ಸಿಪಾಲ್ಟಿ 100 ಕೊಟ್ಟಿದ್ದೀವಿ ಎರೆಹುಳ. ಆಮೇಲೆ ಇಲ್ಲಿ ಬ್ಯಾಗ್ ಓಟಕ್ಕೆಲ್ಲ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಎಲ್ಲ ನಮ್ಮ ಯೂನಿವರ್ಸಿಟಿಗೂ ಮಾರ್ತಾ ಇದ್ದೀನಿ ನಾನು, ಅವರೇ ಬಂದು ಇಲ್ಲಿ ಖರೀದಿ ಮಾಡಿ ಹೋಯ್ತಾ ಇದ್ದಾರೆ ಸರ್. ಎಷ್ಟು ಗೊಬ್ಬರ ಆಗತ್ತೆ ನಿಮ್ದು ವರ್ಷ? ವರ್ಷ ಬಂದ್ಬಿಟ್ಟು ಒಂದು ನಾವಂದ್ರೆ ಚೀಲದಲ್ಲಿ ಏನು ತುಂಬಿಡಂಗಿಲ್ಲ ಸರ್. ನಾವು 10 ಟ್ರ್ಯಾಕ್ಟರ್ ಗಟ್ಟಲೆ ಒಂದು 10 ಗಾಡಿ 20 ಗಾಡಿ ಹಿಂಗೆ ಈ ಥರ ಇದು ಮಾಡಿರ್ತೀವಿ ಸರ್. ನಮ್ಮ ಹೊಲಗಳಿಗೆ ನಾವು ಹಾಕ್ಕೊಂತೀವಿ, ಬೇರೆ ಯಾರಿಗೆ ಕೊಟ್ಟಿಲ್ಲ ಸರ್. ಇನ್ನು ಹೊರಗಡೆ ಹುಳ ಮಾತ್ರ ಕೊಟ್ಟಿದ್ದೀನಿ ಸರ್ ಬೇರೆ ಕಡೆ ಎಲ್ಲ. ಬೇರೆ ಒಣ ಬೇಸಾಯ ಹೇಗೆ ಅನಿಸುತ್ತೆ ನಿಮಗೆ? ಒಣ ಬೇಸಾಯ ಮಾಡ್ಬೋದು ಸರ್. ಇನ್ನೊಂದು ಏನಂದ್ರೆ ಒಣ ಬೇಸಾಯ ಮಳೆ ಬಂದ್ರೆ ಬೆಳೆ ಸರ್, ಅದು ಮಳೆ ಇಲ್ಲಾಂದ್ರೆ ಬೆಳೆ ಇಲ್ಲ, ಭಾರಿ ಕಷ್ಟ. ಹಂಗಾಗಿ ಮಳೆ ಬಂದ್ರೆ ಅದು ಚೆನ್ನಾಗಿ ಕೈ ಹಿಡಿತು ಸರ್, ಇಲ್ಲಂತ ನಂಗಿಲ್ಲ. ಇದಾದ್ರೆ ಕೃಷಿ ಸಮಗ್ರ ಆದ್ರೆ ಇದು ಡೇಲಿ ಎಲ್ಲ ಚೆನ್ನಾಗಿ ಬರ್ತಿರುತ್ತೆ, ವರ್ಷಗಟ್ಟಲೆ ಇನ್ಕಮ್ ಇರುತ್ತೆ ಅಂತ ಮಾಡಬಹುದು. ಒಣ ಬೇಸಾಯಕ್ಕಿಂತ ಇದು ಚೆನ್ನಾಗಿ ಸಮಗ್ರ ಕೃಷಿ ಪದ್ಧತಿ ಚೆನ್ನಾಗಿ ಅಂತ ಹೇಳ್ಬೋದು ಸರ್. ನಾವು ಎಲ್ಲ ರೈತರು ಇದಕ್ಕೆ ಅವಲಂಬನೆ ಆಗ್ಬೇಕಂತ ಹೇಳ್ತೀನಿ ನಾನು ಅಷ್ಟೇ. ಹೇಗೆ ತಾವು ಶಿಕ್ಷಣ ಎಲ್ಲಿ ತನಕ ಮುಗಿಸಿದ್ರಿ? ಸರ್ ನಮ್ದು ಬಂದ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್. ನಮ್ದು ಬಿ ಎ ಕಂಪ್ಲೀಟ್ ಆದ್ಮೇಲೆ ಎಲ್ಲ ಬೆಂಗಳೂರಿಗೆ ಹೋಗಿದ್ದೆ ಸರ್. ನಾನು ಬೆಂಗಳೂರಲ್ಲಿ ಓದುಗಳಿಗೆ ಎಲ್ಲ ಸ್ಯಾಲ್ರಿ ಚೆನ್ನಾಗಿ ಕೊಡ್ತಾ ಇದ್ರು, ಆದರೂ ನನಗೆ ಪ್ರೈವೇಟ್ ಕಂಪ್ನಿಯಲ್ಲಿ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಅದ್ರ ಮಾಡ್ಬೇಕಂತ ಅಂದ್ಬಿಟ್ಟು. ನನಗೆ ಇದು ಎಷ್ಟು ದಿನ ಮಾಡಿದ ಕೂಡ ಉಪಯೋಗ ಇಲ್ಲ, ನಮ್ಮ ಕೆಲಸಕ್ಕೆ ನಾವು ಹೋಗ್ಬೇಕಂತ ಕೇಸಿ ನಾನು ಇಲ್ಲಿ ಊರಿಗೆ ಬಂದು ಇದು ಸಮಗ್ರ ಕೃಷಿ ಪದ್ಧತಿ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ನಿಮಗೆ ಒಂಥರ ನೆಮ್ಮದಿ ಸಿಕ್ಕಿದೆ ನೌಕರಿ ಬಿಟ್ಟು ಬಂದ್ಮೇಲೆ? ಹೌದು ಸರ್, ಸಿಕ್ಕಾಪಟ್ಟೆ ನೆಮ್ಮದಿ ಇದೆ. ಇನ್ನೂ ಚೆನ್ನಾಗಿ ಮಾಡ್ಬೇಕಂತಾನೆ ಆಸೆ ಇದೆ ನನಗೆ, ಆಸೆ ಇದೆ ಸರ್ ಮಾಡ್ಬೇಕಂತ. ಅಂದ್ರೆ ನೋಡ್ರಿ, ಡಿಗ್ರಿ ಮುಗಿಸಿ ನೌಕರಿ ಮಾಡಕ್ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಬಂದು ಒಕ್ಕಲ್ತನ ಮಾಡ್ಬೇಕಂತೇವೆ, ಹಠ ಹಿಡ್ಕೊಂಡ್ಬಿಟ್ಟು ಒಕ್ಕಲ್ತನ ಮಾಡಕತ್ತೀರಿ, ಇನ್ನೂ ಸಾಕಷ್ಟು ಬದಲಾವಣೆಯನ್ನ ಮಾಡ್ಕೋಬೇಕಂತಕ್ಕಂಥ ವಿಚಾರ ಇದೆ ತಮ್ಮದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ನಮ್ಮ ಯುವಕರು ಭಾಳಷ್ಟು ಮಂದಿ ಒಕ್ಕಲ್ತನಕ್ಕೆ ಬರ್ತಾ ಇದ್ದಾರೆ, ಕೆಲವೊಂದಿಷ್ಟು ಮಂದಿ ಒಕ್ಕಲ್ತನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದಾರೆ, ಅಂಥವ್ರಿಗೆ ಏನು ಹೇಳ್ತಿರ್ತಾವೆ ಸಲಹೆ? ಸರ್ ನಾನು ಹೇಳೋದಂದ್ರೆ ರೈತನ ಬೆನ್ನೆಲುಬು ದೇಶದ ಬೆನ್ನೆಲುಬು ರೈತ. ರೈತ ಇದ್ಮೇಲೆ ಈ ಭೂಮಿ ಅವಲಂಬನೆ ಆಗಿರೋದು ರೈತರು ನಾವೆಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೂ ನೌಕರಿ ಮಾಡ್ಬೋದು, ಗೌರ್ಮೆಂಟ್ ನೌಕರಿ ಪ್ರೈವೇಟ್ ನೌಕರಿ ಮಾಡ್ಬೋದು, ಬಟ್ ಅದು ತಿಂಗಳಿಗೆ ಕಾಯ್ಬೇಕು ಅದು. ಆಮೇಲೆ ವರ್ಷಕ್ಕೆ ಎಷ್ಟೋ ಸಂಪಾದನೆ ಮಾಡ್ಬೋದು ಇದಕ್ಕೆ ಸಮಗ್ರ ಮನಸ್ಸು ಮಾಡಿದ್ರೆ ನಾವು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದು ಇದರಲ್ಲಿ. ಅದ್ರ ಬೇಕಾದನ್ನು ಆದರೆ ಕಷ್ಟಪಟ್ಟು ಮಾಡಬೇಕು. ನಮ್ಮ ಜೀವನಕ್ಕೆ ಆದರೆ ನಮ್ಮ ಚಿತ್ರರಾಜ್ಯ ನಮ್ಮ ತಂದೆ ತಾಯಿಗಳು ಮಾಡಿದ ಆಸ್ತಿ ಉಳಿಸಿಕೊಂಡು ಹೋಗ್ಬೇಕು, ನಾವು ಇದು ಮಾಡಲೇಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿ ಒಕ್ಕಲ್ತನದ ಕೆಲಸ ಕಲಿಸ್ಕೊಟ್ರೆ ನಿಮಗೆ? ಹೌದು ಸರ್, ನಮ್ಗೆ ಕಲಿಸಿಕೊಟ್ಟಿದ್ದಾರೆ, ಇದನ್ನ ಈ ಥರ ಮಾಡಬೇಕಂತ ಕಲಿಸಿಕೊಟ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಾಳೆ ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ತೀರಿ? ಕಂಟಿನ್ಯೂ ಸರ್ ಕಲಿಸಲೇಬೇಕು ಸರ್, ಯಾಕಂದ್ರೆ ಕೃಷಿನೇ ಅವಲಂಬನೆ ನಮ್ಗೆ. ನಾವು ಅದೇನು ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಒಪ್ಕೊಂತೀನಿ. ಶಿಕ್ಷಣ ಬೇಕು ಬೇಕು ಬೇಕು, ಶಿಕ್ಷಣ ಬೇಕು ಇಲ್ಲ ಅಂತ ಹೇಳಿದ್ರೆ ಶಿಕ್ಷಣ ನಾಲೆಜ್ ಜೊತೆಗೆ ಕೃಷಿನೂ ಬೇಕು ನಮಗೆ. ನಮ್ಮ ಉದ್ಯೋಗ ಮನೆತನದ ಉದ್ಯೋಗ ಕೃಷಿ ಕೃಷಿ ಸರ್, ನಮಗೆ ಜೀವನಕ್ಕೆ ಪರ್ಯಂತ ಇರೋದು ಕೃಷಿ ನಮಗೆ. ಅದು ನಾವು ಅವಶ್ಯಕತೆ ನಮ್ಗೆ ಕೃಷಿ ಬಗ್ಗೆ ನಾವು ಜಾಸ್ತಿ ಒತ್ತು ಕೊಡ್ತೀನಿ ಸರ್ ಅದಕ್ಕೆ. ಒಳ್ಳೇದು ಬಸನಗೌಡರೇ, ನಿಮ್ಮ ಒಂದು ಸಮಗ್ರ ಕೃಷಿ ಅನುಭವ ಜೊತೆಗೆ ನಿಮ್ಮ ಸ್ವಂತ ಒಂದು ಅನುಭವಗಳನ್ನು ರೈತರೊಂದಿಗೆ ಹಂಚ್ಕೊಂಡಿಕ್ಕೆ ರೈತರ ಪರವಾಗಿ ನಿಮ್ಗೆ ಧನ್ಯವಾದ. ನಮಸ್ಕಾರ. ಹಿರೇಹಣಗಿ ಗ್ರಾಮದ ಅಮರೇಗೌಡರು, ಇವರು ಸಾಕಷ್ಟು ಅನುಭವ ಇರುವಂಥ ರೈತರು, ಈಗಾಗಲೇ ಸಮಗ್ರ ಕೃಷಿಯನ್ನು ಎಲ್ಲ ಮಾಡ್ತಾ ಇದ್ದಾರೆ. ಅಮರೇಗೌಡರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಒಂದು ಕೃಷಿ ಯಾವ ರೀತಿ ಬದಲಾವಣೆ ಆಕೊಂತ ಬಂತು, ಮೊದಲು ಹೆಂಗಿತ್ತು, ಈಗೇನು ಬದಲಾವಣೆ ಆಯಿತು, ಅವ್ರ ತಂದೆಯವರಿದ್ದಾಗ ಹೇಗೆ ಒಕ್ಕಲ್ತನ ಮಾಡ್ತಾಯಿದ್ರು, ಈಗೆಲ್ಲ ಒಕ್ಕಲ್ತನ ಹೇಗಾಗಿದೆ ಅಂತಕ್ಕಂಥ ವಿಚಾರವನ್ನು ಅಮರೇಗೌಡರು ಹಂಚ್ಕೋತಾ ಇದ್ದಾರೆ. ಅಮರೇಗೌಡರೇ, ತಾವು ಭಾಳಷ್ಟು ವಯೋವೃದ್ಧರು, ಎಷ್ಟು ಅಂದಾಜು ವಯಸ್ಸು ನಿಮಗೀಗ? 63 ಸರ್. 63 ಸಾಲೆ ಅದು ಓದಿರಿ ಸರ್? 4th class. ಆದರೂ ಇಂಗ್ಲೀಷ್ ಮಾತಾಡ್ತೀರಿ? ಇಲ್ಲ ಸರ್, ಅಲ್ಪ ಸ್ವಲ್ಪ ದೇಶ ಹೇಳ್ತಾರ್ರಿ, ಮಾತಾಡ್ತಾರೆ ಸರ್. ಅಮರೇಗೌಡರು, ಹೇಗೆ ನಿಮ್ಮ ಮನೆತನದ ಉದ್ಯೋಗ ಏನು? ಸರ್ ನಮ್ಮ ಮನೆತನದ ಉದ್ಯೋಗ ಏನಿಲ್ಲ, ಮೊದಲು ನಮ್ಮ ತಂದೆಯವರು ಒಕ್ಕಲ್ತನದಲ್ಲಿ ಬಂದವರು. ಆದರೂ ನಾನು 4th class ಶಾಲೆ ಓದಿದ ನಂತರ 71 ನಾನು ಚಿಕ್ಕ ಮಗುತನಂಗೆ ನಮ್ಮ ತಂದೆ ತಿರ್ಕೊಬಿಟ್ರು. ಆದರೆ ನಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಟೈಮ್ನಲ್ಲಿ ನಾನು 15-16 kilometers ನಡ್ಕೊಂತ ಹೋಗಿ ಕೂಲಿ ಕೆಲಸ ಮಾಡಿ ಬದುಕಿ ನಮ್ಮ ಯಜಮಾನರು ಮಾಡಿದಂಥ ಆಸ್ತಿನ ಮಾರಬಾರ್ದು ಅಂತೇಳಿ ಅದೇ ಥರ ಉಳಿಸ್ಕೊಂಡು ಬಂದೆ ಸರ್. ನಾನು ಉಳಿಸ್ಕೊಂಡ್ಬಂದು ಸ್ವಂತ ನಮ್ಮ ಅಮ್ಮ ಅಂದರೆ ನಮ್ಮ ಅಪ್ಪನ ತಾಯಿದ್ಲು, ಆ ಅಮ್ಮ ಅಂದ್ಲು ಮುದುಕಪ್ಪ ನೀನು ಒಕ್ಕಲ್ತನ ಮಾಡು, ಇದು ಬಿಡ್ಲಿಕ್ಕೆ ನಡೆದಲ್ಲ ನನಗೆ ಅಂತಂದ್ಲು. ಎರಡತ್ತು ಕೊಡಿಸಿ ಒಕ್ಕಲ್ತನ ಮಾಡಿಸ್ಲು. ಅವತ್ತಿಗೆ ಒಂದು ಎಮ್ಮೆ ತಂದು ಹೈನ ಮಾಡಿಕೊಟ್ಲು ನಮಗೆ ಊಟ ಮಾಡೋಕೆ. ಇವತ್ತಿನವರೆಗೂ ಹೈನ ತಪ್ಪಿಲ್ಲ ನಮಗೆ, 71 ಹಿಡಿದು ಇವತ್ತಿಗೂ ಹೈನ ತಪ್ಪಿಲ್ಲ. ಅಯ್ಯನ ಊಟ ಮಾಡ್ಕೊಂತ ಇದ್ದೀನಿ ಸರ್, ತಮ್ಮ ಆಶೀರ್ವಾದದಿಂದ, ಎಲ್ಲ ಜನರ ಆಶೀರ್ವಾದದಿಂದ. ನಾನೇನು ಯಾವ ರೀತಿಯಿಂದ ಆದ್ರೂ ತೊಂದರೆ ಪಡ್ಕೊಂತ ಬಂದ್ರೂ ನಾನು ಕೆಲಸ ಮಾಡ್ಕೊಂತಾನೆ ಇದ್ದೀನಿ ಸರ್. ಇದು ಈ ಹೊಲ ರೇಷ್ಮೆ ಮಾಡಿದ್ವಲ್ಲ, ಮೊದಲು ಏನಿಲ್ಲ ಸರ್, ಬರೀ ಒಂದು 4 ಜೋಳ ಇದ್ದಿಲ್ಲದು ಆ ಥರ ಇತ್ತು. ಅದನ್ನ ಮತ್ತೆ ನೋಡೋಣ ಒಂದು ಬೋರ್ ಹಾಕ್ಸೋಣ ಅಂತೀರಿ, ಬೋರ್ ಹಾಕ್ಸಿರ್ತಾರೆ ನಾವು. ಆ ಬೋರ್ ಹಾಕ್ಸಿದಾಗ ಬಾವಿ, ಮೊದಲು ಬಾವಿ ಕಡಿಸ್ತಾರೆ ನಾನು, 25 feet ಬಾವಿ ಕಡಿಸಿ, ಬಾವಿಯಲ್ಲಿ 4 feet ನೀರು ಬಂತು. ನಾನು ಕಂಟಿನ್ಯೂ ಎಷ್ಟು ಕಡಿಸಿದ್ರು 4 feet ನೀರು ಬಂತು. ಅದು ನೋಡೋಣ ಬೋರ್ ಹಾಕ್ಸೋಣ, ಬೋರ್ ಹಾಕ್ಲಿಕ್ಕೆ ಬಂದು ನಡೆದಲ್ಲ ಅನ್ಕೋದು ಬೋರ್ ಹಾಕ್ಸಿದ್ದಾರೆ. ನಾಲ್ಕು ಅವಾಗ ನಮ್ಗೆ ಇರೋದು 4 inch ಬೋರ್. ಆರೆಂಜಿನ ಬರುತ್ತಿಲ್ಲ ಅವಾಗ ಬಾಯಲ್ಲಿ ಹಾಕಕ್ಕ, ನಾಲ್ಕಿನ ಸಿಂಪೋರ್ ಹಾಕಿಸಿದ್ದಾರೆ, ಎರಡಿಂದ ನೀರು ಫುಲ್ ಬಂತದ್ದು. ಅವಾಗಂದ್ರೆ ತೋಟ ಉಳಿಸ್ಕೊಂಡು ಬಂದಿದ್ದೆ ಸರ್ ಅದನ್ನು. ನಾನು ಅವಾಗೆ ಕಾಯಿಪಲ್ಲೆ ಮಾಡ್ಕೊಂತ ಹತ್ತಿ ಮಾಡ್ಕೊಂತ ಬಂದೆ. ಇನ್ನು ರೇಷ್ಮೆ ಇಲಾಖೆಯವ್ರು ಬಂದು ನೋಡ್ರಿ ನಾವು ರೋಡಿಗೆ ಮೇನ್ ರೋಡ್ಗೆ ಇದ್ದೀರಿ, ರೇಷ್ಮೆ ಮಾಡಿರಿ, ಒಳ್ಳೆ ಬೆಳೆ ಬರ್ತದೆ, ಒಳ್ಳೆ ಬೆಳೆ ಆಗ್ತದೆ ಅಂತಂದರು. ಅವರು ಹೇಳಿದ ಪ್ರಕಾರಕ್ಕೆ ನಾನು ರೇಷ್ಮೆ ಬೆಳೆ ಬೆಳೆಯೋಕ್ಕೆ ಚಾಲು ಮಾಡ್ತೇನೆ. ಈಗ ನಿಮ್ಮ ತಂದೆಯವರ ಭೂಮಿ ಎಷ್ಟಿತ್ತು, ನೀವು ಒಕ್ಕಲ್ತನ ಮಾಡ್ತಾ ಮಾಡ್ತಾ ಎಷ್ಟು ಭೂಮಿಯನ್ನು ಸಂಪಾದನೆ ಮಾಡಿದ್ರಿ ಸರ್? ನಮ್ಮ ತಂದೆಯವರಿಗೆ ಇರೋದು, ನಾವು ಮೂರು ಜನ ಅಣ್ಣತಮ್ಮರು, ನಮ್ಮ ತಂದೆಯವರಿಗೆ ಒಂದು 12 ಒಂದು 18 2 20 ಎಕರೆ ಇತ್ತು ಸರ್ ಟೋಟ್ಲು. 20 ಎಕರೆಯಲ್ಲಿ 3 ಭಾಗ ಇದ್ದೀವಿ ನಾವು. ನಮ್ಮ ಬರ್ತಕ್ಕದ್ದು 10 ಎಕರೆ ಬೈದು ಸರ್ ನನಗೆ, ಅಂದರೆ 4 ಎಕರೆ ನಾನು ಮೊದಲು ಸ್ವಲ್ಪ ಬಾಯಿ ಕೊಡಿಸೋ ಹತ್ರ ಅದನ್ನೇ ಮಾರಿಬಿಟ್ಟಿದ್ದಾನೆ. ಒಂದು ನನಗೆ ಉಳಿದದ್ದು ಕರೆ 6 ಎಕರೆನೇ, ಒಂದು ಮಾದರಿಯಲ್ಲಿ ಮನೆ ಕಟ್ಸ್ಕೊಂಡಿವಿ. ಮತ್ತೆ ನಮ್ಮ ಹುಡುಗ ಒಂದು ಐಡಿ ಮಾಡಿ ಏನು ಮಾಡಿದ, ಮನೆ ಏನು ಮಾಡ್ತದಪ್ಪ, ಮನೆ ಇತ್ತಿದ್ದೇನು, ಮನೆ ಮಾರಿ ಹೊಲ ತೊಗೊಂಡು ನಂದು ನೀನು ಇಚ್ಚಪ್ಪ ಅಂತಂದೆ ಸರ್. 14 ಲಕ್ಷಕ್ಕೆ ಮನೆ ಮಾರಿ ಇಲ್ಲಿ 500 ಲಕ್ಷಕ್ಕೆ ಎಕರೆಂಗೆ 4 ಎಕರೆ ಹೊಲ ತೊಗೊಂಡು ಮಾಡ್ತಾನೆ. ಮಗ ಹುಷಾರಾದ್ರೆ ಮಾಡ್ಕೊಂಡು ಹೋಗ್ತಾನೆ ರೀ. ಆದ್ರೆ ನಾವೇನು ಎಷ್ಟು ಗಳಿಸ್ಬೇಕಂತ ಪ್ರಯತ್ನ ಮಾಡಿದ್ರೆ ಗಳಿಸೋಕ್ಕಾಗಲಿಲ್ಲ, ಮತ್ತು ಮಗ ಹುಷಾರಾದ್ರೆ ಮಾಡ್ಕೊಂಡು ಹೋಗ್ತಾನೆ ಸರ್. ಈಗ ನೋಡ್ರಿ, ಈಗ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ಬೇಕು, ಆಸ್ತಿ ಮಾಡೋದಲ್ಲ, ಮಕ್ಕಳನ್ನ ಆಸ್ತಿಯನ್ನು ಮಾಡಿರಿ, ರೊಕ್ಕ ರೂಪಾಯಿ ಮಾಡಬೇಡ್ರಿ, ಮಕ್ಕಳನ್ನ ಆಸ್ತಿ ಮಾಡ ಅಂತ ಹೇಳ್ತಿರ್ತಾರೆ. ನೀವು ಮಕ್ಕಳನ್ನ ಆಸ್ತಿ ಮಾಡಿಬಿಟ್ಟಿರಿ ಸರ್? ನಾನು ಕೂಲಿ ಮಾಡಿ ನನ್ನ ಮಗನ ಓದಿಸ್ತೆ ನಾನು. ಅವತ್ತಿನ ಸ್ಥಳ ಏನು ದುಡ್ಡು ಇದ್ದಿಲ್ಲ ನನ್ನ ಹತ್ರ. ಆದರೆ ಕೂಲಿ ಮಾಡ್ಕೊಂತ 15 ಕಿಲೋಮೀಟರ್ 16 ಕಿಲೋಮೀಟರ್ ನಡ್ಕೊಂತ ಹೋಗಿ ನೆಲ ಕೊಯ್ದು ನಾವು ಮಕ್ಕಳು ಓದಿಸ್ತೀವಿ. 3 ಮಕ್ಕಳು, 2 ಹೆಣ್ಮಕ್ಳು ಓದಿಸ್ತೇವೆ, ಗಂಡಮಗಳು ಓದಿಸ್ತೇವೆ ನಾನು. ಓದಿದ್ರು ಮಕ್ಕಳು, ಹೆಣ್ಮಕ್ಳು ಗಂಡ್ಮಕ್ಳು ಹುಷಾರಾದ್ರು ತಮ್ಮ ಪಡಿ ತಾವು ತಾವು ತಮ್ಮ ಕಾಲ ಮಾತಾಡಿದ್ರೆ ಮಾಡ್ಕೊಂತಿದ್ದಾರೆ, ಸಾಕು, ಸಂತೋಷ. ಈಗ ಅಮರೇಗೌಡರು ಏನೇನು ಬೆಳೆ ಬೆಳೀತಾ ಇದ್ದೀರಿ, ಒಣಬೇಸಾಯದಲ್ಲಿ ಏನು ಬೆಳೆ ಹಾಕ್ತಾ ಇದ್ದೀರಿ, ಜೊತೆಗೆ ತಮ್ಮದು ಮೊದಲೆಲ್ಲ ಒಕ್ಕಲ್ತನ ಮನೆತನ, ಅವಾಗೆಲ್ಲ ಎತ್ತುಗಳನ್ನು ಕಟ್ಟಿ ಒಕ್ಕಲ್ತನ ಮಾಡ್ತಿದ್ರಿ, ಈಗ ಯಾವ ರೀತಿ ಒಕ್ಕಲ್ತನ ಮಾಡಕತ್ತೀರಿ ಸರ? ಈಗೇನ್ರಿ, ಎತ್ತುಗಳಿದ್ದವರು ಯಾರನ್ನ ಬಾಡಿಗೆ ತೊಗೊಂತೀನಿ, 1,000 ರೂಪಾಯಿ 1,100 ರೂಪಾಯಿ ಬಾಡಿಗೆ ಬರ್ತಾರೆ, ಬಾಡಿಗೆ ತೊಗೊಂತೀವಿ. ಹೊರಲದ್ದೆಲ್ಲ ಟ್ಯಾಕ್ಟ್ರ್ ಓಡಿಸ್ತೀವಿ, ಟ್ಯಾಕ್ಟ್ರ್ ಬೆಳೆಸಿ ಅಂತಲೇ ನಾನು ಕೃಷಿ ಮಾಡ್ಕೊತೀನಿ ಸರ್. ಆಮೇಲೆ ಕುಂಟುಗಳು ಬೇಕಾದ್ರೆ ಚಿಕ್ಕ ಕುಂಟಿಗೆ ಇಂಥದಕ್ಕೆ ಬೇಕಾದ್ರೆ ಬಾಡಿಗೆ ತೊಗೊಂಡು ಮಾಡಿ ಬಾಡಿಗೆ ತೊಗೊಂಡು ಮಾಡ್ತೀನಿ. ಎರೆವಲ್ಲೆಲ್ಲ ಹತ್ತಿ ಮಾಡಿದ್ವಿ ಹೋದ್ರೆ ಸರ್, ಈ ವರ್ಷ ತೊಗರಿ ಸೂರ್ಯಪಾನ ಮಾಡಿವಿ. ಈ ತೋಟ ಅಂತ ರೇಷ್ಮೆ ಐತೆ ಸರ್, 3-4 ವರ್ಷದಿಂದ ಹಿಡಿದು. ಈಗ ನೀವು ಹೇಳಿದ್ರೆ ಒಂದು ಮಾತು, ನಮ್ಮ ಮನೆಯಲ್ಲಿ ಯಾವತ್ತೂ ನಮಗೆ ಸಣ್ಣವರಿದ್ದಾಗ ಒಂದು ಎಮ್ಮೆ ಕೊಡಿಸಿಕೊಟ್ರು, ಅವಾಗಿಂದ ಹೈನು ತಪ್ಪಿಲ್ಲ ನಮ್ಮ ಮನೆ ಅಂತೇಳಿ. ಭಾಳಷ್ಟು ಇತ್ತೀಚೆಗೆ ಏನಾಗ್ತಾ ಇದೆ, ರೈತರು ಮನೆಯಲ್ಲಿ ದನಗಳನ್ನು ಮಾರ್ತಾ ಇದ್ದಾರೆ, ಹಾಲಿನ ಪ್ಯಾಕೆಟನ್ನು ತಂದು ಮನೆಯಲ್ಲಿ ಹಾಲು ಊಟ ಮಾಡ್ತಾರೆ. ಮನೆಯಲ್ಲಿ ಹೈನಿದ್ರೆ ಯಾವ ರೀತಿ ಸಮೃದ್ಧವಾಗಿರ್ತಂತಿರ್ತಾವೆ, ಮನೆಯಲ್ಲಿ ಎಮ್ಮೆ ಆಕಳ ಸತತವಾಗಿ ಹಾಲು ಮೊಸರು ಮಜ್ಜಿಗೆ ಇದ್ರೆ ಯಾವ ರೀತಿ ಸಮೃದ್ಧಿ ಇರತ್ತಂತೀರಿ ಸರ್? ನನ್ನ ಅನಿಸಿಕೆ ಪ್ರಕಾರ ಅಂತಂದ್ರೆ, ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಜವಾರಿ ಆಕಳ ಮಾತ್ರ ಒಂದು ಇರಲೇಬೇಕು. ಒಂದು ಆಕಳ, ಜವಾರಿ ಆಕಳ ಆಗಲಿ, ಒಂದು ಆಕಳು ಒಟ್ಟು ಆಕಳು ಇರಲೇಬೇಕು. ಅವ್ರ ಆಕಳ ಇಟ್ಕೊಳ್ಳಿಲ್ಲ ಅಂತಂದರೆ ಸ್ವಲ್ಪ ಅವ್ರ ಮನಸ್ಸಿಗೆ ನೆಮ್ಮದಿ ಕಡಿಸೋದು ಸರ್. ಯಾಕಂದ್ರೆ ಸಂತೋಷವಾಗಿ ಇರಬೇಕಂತಂದರೆ ಆಕಳು ಬೇಕೇ ಬೇಕು. ಮೊದಲಿಂದಕ್ಕೆ ಯಜಮಾನರು ಆಕಳ ಪಂಚಮಿ, ಆಕಳ ಗೋವ, ಆಕಳ ಸಗಣಿ ಅಂತ ಹೇಳ್ಯಾರ. ಆಕಳ ಅಂದರೆ ಒಂದು ಕಲ್ಪವೃಕ್ಷ. ಆ ಮನೆ ತನ್ನ ಕುಟುಂಬನ ಎಲ್ಲ ಆರೋಗ್ಯದನ್ನು ಇಟ್ಕೊಂಡು ಹೋಗ್ತದೆ ಮನೆತನ. ಆಯ್ತು, ಅದಕ್ಕಂದರೆ ಆಕಳ ನಾನು ಜವಾರಿ ಆಕಳ ಎರಡದು ಸರ್, ಅದು ಸ್ವಲ್ಪ ಸರಿಗೆ ಬರಲಿಲ್ಲ, ಅದು ಕೊಟ್ಟಿಗೆ ಜರ್ಸಿ ಆಕಳು ತಂದಿನ ಅಷ್ಟೇ. ನಾವು ಹೇಗೆ ಆಕಳ ಜರ್ಸಿ ಆಕಳದು ಚಲೋ ಮೇಯಿಸ್ತೀರಿ, ಹೆಂಗೆ ಮೇವು ಹಿಂಡ್ತಾವೆ ಹೆಂಗೆ ಚೆನ್ನಾಗಿ ಸರ್? ಒಂದು ಮೊದಲೊಂದು ಸತ್ತಿ ಸರ್, ಅದು 12 ಲೀಟ್ರ್ ಹಾಲು ಕೊಡುತ್ತೆ ಒಂದು ಸರ್ಕ, ಮುಂಜಾನೆ 12 ಸಂಜೆ 12. ಇನ್ನೊಂದು ಈಗ ಇದ್ದದ್ದು ಮಾತ್ರ 6 ಲೀಟ್ರ್ ಕೊಡ್ತು ಸರ್, ಮುಂಜಾನೆ 6 ಕೊಡ್ತು ಸಂಜೆ 6 ಕೊಡ್ತು. ಇನ್ನೊಂದು ಅದ್ರ ಮಗಳೊಂದು ಈಗ ಸಣ್ಣದೈತಲ್ಲ, ಅದೊಂದು 2 ಕೊಡ್ತು ಅಷ್ಟೇ. ಇಲ್ಲಿ ಹೇಗೆ ಹಾಲು ಅದು ಮಾರಾಟ ಮಾಡಿದ್ರೆ ಹೆಂಗೆ ತೊಗೋತಾರೆ ಇಲ್ಲಿ ಹಾಲು? ಹಾಲು ಸರ್ ಇಲ್ಲಿ 50 ರೂಪಾಯಿ ಲೀಟ್ರ್ ತೊಗೊಂಡ್ರು. ಮೊದಲು ಇಲ್ಲಿ ನಮ್ಮ ಪಕ್ಕದಲ್ಲಿ ಲಕ್ಷ್ಮೀ ಕ್ಯಾಂಪ್ ಅಂತಿದೆ, ಅಲ್ಲಿ ಹಾಲು ಡೈರಿ, ಹಾಲಿನ ಡೈರಿ ಇತ್ತು. ಅವರು 30 ರೂಪಾಯಿ 36 ರೂಪಾಯಿ ಬೀಳ್ತಾರೆ ಸರ್ ಅದಕ್ಕೆ. ಅವ್ರು ಬೇಡ ಮತ್ತೆ ಹಾಕಂತ ಕಸಿ ನಾವು ಇಲ್ಲಿ ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡಿ ತುಪ್ಪ ಮಾಡ್ತೀವಿ. ತುಪ್ಪ 100-120 ರೂಪಾಯಿ ಸೇರಿಂದ ತುಪ್ಪ ಹೋಗ್ತದೆ ಸರ್, ನಮ್ಮದು ತುಪ್ಪ ಕಂಟಿನ್ಯೂ ಹೋಗ್ತಾರೆ ಎಲ್ಲ. ಈಗ ನೋಡ್ರಿ, ಹೈನು ಮನೆಯಲ್ಲಿ ಮಾಡ್ಬೇಕಾದ್ರೆ ಚಲೋ ಮೇಯಿಸ್ಬೇಕು ದನಗಳನ್ನು. ಮೇವಿಂದ ಅದು ಅನುಕೂಲ ಮಾಡ್ಕೋತಾರೆ, ಹೇಗೆ ಒಣ ಮೇವು ಬೇಕು, ಹಸಿ ಮೇವು ಹಾಕಬೇಕು, ಬರೀ ಹಸಿ ಮೇವು ಹಾಕಕ್ಕೆ ಬರೋಂಗಿಲ್ಲ, ಬರೀ ಒಣ ಮೇವು ಹಾಕಿದ್ರೆ ಹಾಲು ಕೊಡೋದಿಲ್ಲ, ಹೇಗೆ ಮಾಡ್ತೀರಿ ಸರ್? ನಾವು ಒಣ ಬೇಸಾಯದಲ್ಲಿ ಸೊಪ್ಪೆ ಬೆಳೆಸುವ ಸೊಪ್ಪೆ ಅಂತ ಬರ್ತದೆ, ಅದನ್ನು ಬೆಳೆ ಹಾಕಿದ್ವಿ. ಇಲ್ಲಿ ಪಗಲ ಕ್ಯಾಂಪ್ನಲ್ಲಿ ಹುಲ್ ತರ್ತೀವಿ, 2 ರೂಪಾಯಿ ಹುಲ್ ತಂದು ಇಟ್ಕೊಂತೀವಿ. ಆಮೇಲೆ ಹಸಿ ಮೇವನ್ನು ಹಾಕಿವಿ ಸರ್ ನಾವಿಲ್ಲಿ ಕಡ್ಡಿ ಮೇವಿಂದ, ಆ ಕಡ್ಡಿ ಮೇವು ಹಸಿ ಮೇವನ್ನು ಕೊಯ್ದಾಗ್ತದೆ. ಇದು ಹೊಲದಾಗ ಹಸಿ ಮೇವನ್ನು ಕೊಯ್ದಾಗ್ತದೆ ಸರ್ ನಾವು. ಹೇಗೆ ನೋಡ್ರಿ, ಮತ್ತೆ 4-5 ಎಕರೆ ಹೊಲ ತೊಗೊಂಡಿರಿ, ಜೊತೆಗೆ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಹಾಕಿಸಿದ್ರಿ, ರೇಷ್ಮೆ ಕೃಷಿ ಬರ್ಬೇಕಂತೇಳಿ ನಿಮ್ಗೆ ಹೇಗೆ ಬಂತು ಮನಸ್ಸಿನಲ್ಲಿ, ಯಾಕಪ್ಪ ಇದೆಲ್ಲ ನಮಗೆ ಹೊಸ ಉದ್ಯೋಗ ಇದು ಬೇಡ ಅಂತಕ್ಕಂಥದ್ದು ಬರಲಿ ನಮಗೆ, ಆದರೂ ಹುರುಪಿನಿಂದ ಮಾಡಿದಿರಿ, ಹೇಗೆ ನಿಮಗೆ ಐಡಿಯಾ ಬಂತಿದ್ದು? ಸರ್ ಇಲ್ಲಿ ನಮ್ಮ ಮೇನ್ ರೋಡಲ್ಲ ಸರ್ ಅದು, ಹಂಗಾಗಿ ರೇಷ್ಮೆ ಇಲಾಖೆಯವರು ಇಲ್ಲಿ ಓಡಾಡ್ಕೊಂತಿದ್ರು, ಗೌಡ್ರೆ ನೀವು ರೇಷ್ಮೆ ಮಾಡಿದ್ರೆ ಚೆನ್ನಾಗಿ ಹತ್ತಿರ ಮಾಡ್ರಿ ಅಂತಂದ್ರು. ಅದರಿಂದ ಸೌಲಭ್ಯ ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಸೌಲಭ್ಯ ಹೇಳಿದ್ರು ಸರ್ ಅವರು. ಈ ಥರ ಸಸಿ ಮಾಡೋಕೆ ಕೊಡ್ತೀವಿ ನಾವು, ತೆಗ್ಗು ಕೊಡೋಕೆ ದುಡ್ಡು ಕೊಡ್ತೀವಿ, ಎಲ್ಲ ರೀತಿಯಿಂದ ಸಸಿನ ನಾವೇ ಕೊಡಿಸ್ತೀವಿ, ನೀವು ಮಾಡ್ರಿ. ಮುಂದೆ ಮತ್ತೆ ಸಬ್ಸಿಡಿ ಪ್ರಕಾರ ಗೋಡನ್ ಲೋನನ್ನು ಕೊಡ್ತಾ ಅಂದರು ಅವ್ರ ಪ್ರಕಾರದಲ್ಲಿ ಕಾಲಮ್ಮ ಹಾಕಂತ ಇದ್ದಿಲ್ಲ ಸರ್ ಅವ್ರದ್ದು. ಆದರೆ ನಾವೇ ಮಾಡಿದ್ವಿ, ಬೇಸ್ಟ್ ಚೆನ್ನಾಗಿ ಕಷ್ಟಬಿಟ್ರೆ ಮುಂದೆ ನಮಗೆ ಲೈಫ್ ಲಾಂಗ್ ಇರುತ್ತೆ ಅಂತೇಳಿ 14 ಕಾಲಮ್ ಹಾಕಿ 51 feet ಉದ್ದ 26 feet ಅಗಲ ಇಟ್ಟು ಗೋಡನ್ ಕಟ್ಟಿಸಿವಿ ಸರ್. ಇಂಜಿನಿಯರ್ ಪ್ಲಾನ್ ಪ್ರಕಾರನೇ ಕಟ್ಟಿಸಿವಿ, ಅವ್ರ ರೇಷ್ಮೆ ಇಲಾಖೆ ಅವ್ರ ಆಫೀಸಿನ ಪ್ರಕಾರನೇ ಕಟ್ಟಿಸಿವಿ, ಅವ್ರು ಹೇಳಿದಂಗೆ ಮಾಡಿವಿ ಸರ್. ಹೇಗೆ ರೇಷ್ಮೆ ಇಲಾಖೆಯಿಂದ ನಿಮ್ಗೆ ಅದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ, ಹೇಗೆ ಬಂತ, ಇನ್ನು ಇಲ್ಲಿ ಬರಬೇಕಾ? ಇನ್ನು ಬರ್ಬೇಕು ಸರ್, ಫೈಲ್ ಮೊನ್ನೆ ಬೈದಾರೆ ಸರ್, ಅವರು ರಾಜೇಂದ್ರ ಸರ್ ಅಂತೇಳಿ ಮಾಡ್ಕೊಡ್ತಂತ ಹೇಳಿ ಸರ್, ಮಾಡ್ಕೊಡ್ತಾರೆ ಸರ್. ಹೇಗೆ ಅನಿಸಿದ್ರಿ ಗೌಡ್ರೆ, ಬಾತುಕೋಳಿನೂ ಸಾಕಿರಿ, ಕೋಳಿ ಅದಾವ, ಕುರಿಮರಿನೂ ಸಾಕಿರಿ, ಆಕಳ ಇದಾವೆ, ನಿಮಗೆ ಇದೆಲ್ಲ ಏನಪ್ಪ ಜಂಜಾಟ, ಕೋಳಿ ಕುರಿ ಇವೆಲ್ಲ ಯಾರು ಮಾಡ್ತಾರಂತಕ್ಕಂತ ಮಂದಿ ಮಾಡೋದಿಲ್ಲ, ಮಾಡಕ್ ಹೋಗೋದಿಲ್ಲ ಜನ ಸರ್. ನಾವು ಮಾಡಿದ್ರೆ ನಮಗೆಲ್ಲ ಸರ್ ಯಾರಿಗೆ ಆತದದು? ಈಗ ಬಾತುಕೋಳಿ ತಗೊಂಡ್ವಿ, ಬಾತುಕೋಳಿ ತಗೊಂಡ್ರೆ ಸ್ವಲ್ಪ ಹುಳ ಉಪ್ಪಡಿ ಕಡಿಮೆ ಅಂತ ಹೇಳ್ತಾರೆ ಜನ, ಅದಕ್ಕೆ ಬಾತುಕೋಳಿ ತಗೊಂಡ್ವಿ. ಜವಾರಿ ಕೋಳಿನೇ ಇದಾವೆ, ನಾಳೆ ನಾಳೆ ಇದು ತಗೋಬ ಫಾರಂ ಕೋಳಿ ತಗೋಬೇಕಂತ ಮಾಡಿವಿ ಸರ್. ನಮ್ಮನ್ನ ಅದು ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಸರ್, ಒಂದಕ್ಕೊಂದು ಮಾರಿ ಒಂದು ವಾರದ ಒಂದು ಮಾರಿ ಸಂತಿಗೆ ಹೋಗ್ಬೋದು ನಾವು, ಹೌದಾ? ಆದರೆ ಖರ್ಚು ಬಂದ ಖರ್ಚು ಇರೋದು ಹೊಂಟೋಗ್ತದೆ ಸರ್ ನಮಗೆಲ್ಲ. ಅದಕ್ಕೆ ಕೋಳಿ ಮಾಡೀವಿ, ಆ ಟಗರ್ಮರಿ ಮಾಡೀವಿ, ಆಮೇಲೆ ಜವರಿ ಕೋಳಿ ಮಾಡೀವಿ, ಜೇರ್ಸಿ ಹಾಕಳು ಮಾಡೀವಿ, ಇನ್ನೂ 2 ಎಮ್ಮೆ ತರಕ್ಕೆ ಮಾಡಿ ಸರ್. ನಾಳೆ ಒಂದು 2 ಎಮ್ಮೆನೂ ತರಕ್ಕೆ ಪ್ರಯತ್ನ ಮಾಡ್ಕೊತೀನಿ, ಮಾಡ್ತೀನಿ ಸರ್. 2 ಎಮ್ಮೆ ತರದ ಯಾಕಂದ್ರೆ ಎಮ್ಮೆ ಹಾಲು ಭಾಳ ಮಂದಿ ಬೇಡಿಕೆ ಇದೆ, ಜೇರ್ಸಿ ಹಾಕಲು ಬೇಡಿಕೆ ಇಲ್ಲ ಸರ್. ಅದಕ್ಕೆ ಎಮ್ಮೆ ತರಕತ್ತೀನಿ, ಎಮ್ಮೆ ತಂದು ಎಮ್ಮೆ ಹಾಲು ಮಾಡ್ಬೇಕಂತ ಮಾಡಿದ್ವಿ ಸರ್. ಮೇವಿಂದ ಅದು ಹೇಗೆ ಮಾಡ್ತೀರಿ ಅಮರೇಗೌಡ್ರೆ? ಮೇವು ಆತು ಗೊಬ್ಬರ ಎಷ್ಟು ಬರುತ್ತೆ ಪ್ರತಿ ವರ್ಷ, ಆಕಳುಗಳದಾವೆ, ಎಷ್ಟು ಗೊಬ್ಬರ ಬರ್ತದೆ ನಿಮ್ದು ಸರ್? ಇಲ್ಲಿ ಮನೆ ಮುಂದೆ ತಿಪ್ಪೆ ಮಾಡಿ ಸರ್, ಈಗ ಈ ತಿಪ್ಪೆಯಲ್ಲಿ ನಾವು ಹುಳಗಳು ಬಿಟ್ಟಿವಿ ಸರ್, ಎರೆಹುಳ ಗೊಬ್ಬರ ಅಂತೇಳಿ, ಒಳಗ ಒಂದು ಜೈನಿಕ ಒಳಗೊಳಗೆ ಬರ್ತಾವೆ ಸರ್, ಆ ಒಳಗೆ ಬಿಟ್ಟಿವಿ ಸರ್. ನೀವು ಎಷ್ಟು ಕಸ ಹಾಕಿದ್ರು ಅದು ಪುಡಿ ಮಾಡ್ತಾವೆ ಸರ್, ಅದು ಅದು ಬರೋದು ನಮಗೆ 15-20 ಟ್ರಿಪ್ ಗೊಬ್ಬರ ಬರ್ತದೆ ಸರ್. ಅದು ಅದನ್ನೆಲ್ಲ ತೆಗೆದು ಮ್ಯಾಗ ಹಾಕ್ತೀವಿ, ಆ ಹುಳ ಮತ್ತೆ ಒಳಗೆ ಹೋಗ್ತಾವೆ ತಾವೆ, ಉಳಕ್ಕೆ ಹೋದ್ಮೇಲೆ ಆ ಗೊಬ್ಬರನ ಇದೇ ಹೊಲಕ್ಕೆ ಹಾಕ್ತೀವಿ ಸರ್. ನಾವು ಹೊಲಕ್ಕೆ ಹಾಕ್ತೀವಿ, ರೇಷ್ಮೆ ಕೆಂತೀವಿ, ಹೊಲಕ್ಕೆ ಹಾಕ್ತೀವಿ ಈಗ ಇಲ್ಲೆಲ್ಲ ಫುಲ್ ಆದ್ಮೇಲೆ ಸಾಕಾದ ಮೇಲೆ ಎರೆ ಕಳಿಸ್ತು ಸರ್. ಇದು ಗೊಬ್ಬರ ಮುಂದೆ ಆಗ್ತದೆ, ಆಮೇಲೆ ಕೋಳಿ ಗೊಬ್ಬರ ಇರ್ತದೆ, ಎಲ್ಲ ಗೊಬ್ಬರ ಮಿಕ್ಸ್ ಆಗ್ತದೆ ಸರ್. ಅದಕ್ಕೆ ಎಲ್ಲ ರೀತಿಯಿಂದ ಗೊಬ್ಬರ ಮಿಕ್ಸ್ ಆಗಿ ಹೊಲಕ್ಕೆ ಕಳಿಸ್ತು ಸರ್. ನಾವು ಈಗ ತಾವು ಹೊಲದಲ್ಲಿನ ಮನೆ ಮಾಡ್ಕೊಂಡಿದ್ರಿ, ಮೊದಲ ಊರಲ್ಲಿತ್ತು ಮನೆ ಅಂತಂದಿರ್ತಾವ, ಹೇಗೆ ಅನಿಸ್ತದೆ ಹೊಲದಲ್ಲಿ ಮನೆ ಮಾಡ್ಕೊಂಡಿದ್ಮೇಲೆ ತಮಗೆ ಹೊಲ ತೋಟ ಒಂದ ಕಡೆ ಇರೋದ್ರಿಂದ? ಸರ್ ನನಗೆ ಊರಲ್ಲಿ ಭಾಳ ತೊಂದರೆ ಇತ್ತು ನನಗೆ, ಯಾಕಂತಂದ್ರೆ ಯಾವುದೋ ಕಿರಿಕಿರಿ, ಯಾವನ ಬಂದ ಏನೋ ಕೇಳಿದ ಹೇಳಲ್ಲ ಹೇಳಲ್ಲ ಅಂತ, ಯಾರು ಕಬಾಸಾದ ಕೇಳಲ್ಲ ಏನಲ್ಲ. ನಮ್ಮ ತೋಟದಲ್ಲಿ ನಾವು ನೆಮ್ಮದಿಯಿಂದ ಇದ್ದೀವಿ ಸರ್. ಈಗ ಎಲ್ಲ ಯಾವಕ್ಕಂದ್ರೆ ಎಲ್ಲ ಕೆಲಸಗಳು ನಮ್ಮ ಮುಂಜಾನೆ ಎದ್ದುಗಳಿಗೆ ಕೆಲಸ ಆಗ್ತಾವೆ ಇಲ್ಲಿ. ನಮ್ದು ಹಾಲು ಹೊಡ್ಕೊಬೇಕು, ಮತ್ತೆ ಊರೊಳಗಿಂದ ನೀವು ಮುಸಿನೀರು ತರೋಕ್ಕೂ ಗಾಡಿ ಮಾಡಿದ್ವಿ, ಇಲ್ಲೇ ನೀರು ಆಗ್ತದೆ, ಇಲ್ಲೇ ದನಗಳು ಅದಾವ, ಇಲ್ಲಿ ಜಳಕ ದನಗಳು ಜಳಕ ಮಾಡೋಕೆ ಬೋರ್ ಆದಲ್ಲ ಸರ್ ನಂದು, ಇಲ್ಲೆಲ್ಲ ಅನುಕೂಲ ಆಗ್ತದೆ, ಇಲ್ಲೇ ಮಾಡ್ಕೊತೀನಿ ಸರ್ ಎಲ್ಲ ನಾನು. ಹೇಗೆ ನಿಮ್ಮ ತಂದೆಯವರು ಹಾಕಿದ ಮಾರ್ಗದರ್ಶನ ಒಳ್ಳೆ ರೀತಿಯಿಂದ ಹಾಕಿದ್ರೆ ನಮಗೆ, ನೀವು ಯಾವ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ, ಹೇಗೆ ಬದಲಾವಣೆ ಆಯ್ತಂತ ನಿಮ್ದು? ನಮ್ಮ ತಂದೆಯವರು ಹಾಕಿಕೊಟ್ಟ ಮಾರ್ಗ ಇಲ್ಲ ಸರ್ ನನಗೆ. ನಮ್ಮ ತಂದೆ ತಾಯಿ ಅಂದ್ರೆ ನಮ್ಮಅಮ್ಮ, ಅಮ್ಮ ಹಾಕಿಕೊಟ್ಟ ದಾರಿಯಲ್ಲೇ ನಾನು ಬಂದದ್ದು. ನಮ್ಮಅಮ್ಮ ಅಂತಂದ್ರೆ ಇವತ್ತು ಒಂದು ರೊಟ್ಟಿ ಊಟ ಮಾಡ್ಬೇಕಾದ್ರೆ ಅಮ್ಮನೇ ಸರಿಯಲ್ಲೇ ಊಟ ಮಾಡಿದ್ರು ನಾನು, ಅಂತ ಅಮ್ಮದೇಕೆ ಅದು. ಆಕಿನ ಆಶೀರ್ವಾದದಿಂದನೇ ಇಷ್ಟೆಲ್ಲ ಆಸ್ತಿ ಉಳಿಸ್ಕೊಂಡು ಬಂದು ಆಕಿನ ಆಶೀರ್ವಾದದಿಂದ ಊಟ ಮಾಡ್ತೇನೆ ಸರ್ ನನಗೆ. ಮತ್ತೆ ಮುಂದೆಲ್ಲ ಇದನ್ನು ಒರೆಸ್ಕೊಂಡು ಹೋಗ್ಬೇಕು, ಮುಂದುವರಿಸ್ಕೊಂಡು ಹೋಗ್ಬೇಕು. ಈಗ ನಿಮ್ಮ ಮಗ ಒಳ್ಳೆ ರೀತಿಯಿಂದ ಮಾಡ್ತಾರಂತಕ್ಕಂತ ವಿಚಾರ ಹೇಳಿದ್ರಿ, ಇನ್ನೂ ಏನೇನು ಹೊಸ ಯೋಜನೆಗಳದಾವ ನಿಮ್ದು? ಇನ್ನೂ ತಲೆಯೊಳಗೆ ಇನ್ನೂ ಅಭಿವೃದ್ಧಿ ಆಗ್ಬೇಕು, ಇನ್ನೂ ಮಾಡ್ಬೇಕಂತಕ್ಕಂಥ ವಿಚಾರಗಳಿರ್ತಾವೆ, ಯಜಮಾನಿರ್ತಾವೆ. ಹೊಸ ವಿಷಯ ಏನಿಲ್ಲ ಸರ್, ನಾನು ಹೇಳ್ತಕ್ಕದ್ದು ನನ್ನ ಮಗ ಹೇಳ್ತಕ್ಕ ಕೆಪಾಸಿಟಿ ನನಗಿಲ್ಲ, ಯಾಕಂದ್ರೆ ತಿಳಿದ್ರಕ್ಕಿಂತ ತಾನೇ ಮಾಡ್ಕೊಂಡು ನಾನೇನು ಹೇಳ್ಬೇಕಾಗ್ತದೆ ಅದಕ್ಕೆ. ಹಾಂ, ಚೆನ್ನಾಗಿ ನಾಲೆಜ್ ಇದ್ದೇನೆ, ಚೆನ್ನಾಗಿ ಮಾಡ್ಕೊಂಡೋತಾನೆ, ನಾನೇನು ಹೇಳುವಾಗ ಶಕ್ತಿಯಿಲ್ಲ ಸರ್. ಈಗ ಒಣಬೇಸಾಯದಲ್ಲಿ ಬೆಳೆಗಳನ್ನು ಏನು ಹಾಕ್ತಿರ್ತಾವೆ ಒಣಬೇಸಾಯ ಒಣಭೂಮಿಯಲ್ಲಿ? ಒಣಬೇಸಾಯದಲ್ಲಿ ಈಗ ನಾನೊಂದು 8 ಎಕರೆಯಲ್ಲಿ ಸೂರ್ಯಪಾನ ತೊಗರಿ ಹಾಕಿನಿ ಸರ್ ನಾನು. ಹಾಂ, ಅದು ಇನ್ನು 2 ಎಕರೆ ಸ್ವಲ್ಪ ನರ್ಸರಿ ನಾಟಿದ ಸರ್, 6 ಎಕರೆ ಚೆನ್ನಾಗಿ ನಾಟಿದ, ಚೆನ್ನಾಗಿ ಬರಕತ್ತದೆ. ವರ್ಷ ಏನು ಸೂರ್ಯಪಾನ ತೊಗರಿ ಹಾಕ್ತಾರೆ, ಇದೇ ವರ್ಷ ಹಾಕಿರಿ ಸೂರ್ಯಪಾನ ತೊಗರಿ? ಸೂರ್ಯಪಾನ ತೊಗರಿ ಒಂದು ಹೊಲ ಹಾಕ್ತಾರೆ, ಒಂದಲ್ಲ ಹತ್ತಿ ಹಾಕ್ತಾರೆ ಸರ್. ಇಲ್ಲಿ 4 ಎಕರೆ ಹತ್ತಿ ಮಾಡಿವಿ ಇಲ್ಲಿ ಲೀಜಿಗೆ, ಹತ್ತಿ ಚೆನ್ನಾಗಿ ಬರೋದ, ಈಗ ತೊಗರಿ ಚೆನ್ನಾಗಿ ಬರಕ ಸರ್. ಹೊಲ ಸುತ್ತಲೂ ನಿಮ್ಮ ಊರಿಗೆ ರೋಡಿಗೆ ಇದೆ ನಿಮ್ಮ ಹೊಲ, ಹೊಲ ಸುತ್ತಲೂ ಗಿಡಗಳನ್ನು ಹಾಕೋಬಹುದು ತಾವು? ಬೇರೆ ಬೇರೆ ಗಿಡಗಳನ್ನು ಹಾಕೋದ್ರಿಂದ ಒಳ್ಳೆ ರೀತಿಯಿಂದ ಗಿಡಗಳ ಒಂದು ಸೊಪ್ಪನು ಬರ್ತದ, ಜೊತೆಗೆ ಅದರಿಂದ ಅನುಕೂಲತೆಗಳಾಗ್ತಾವೆ ಎಲ್ಲ. ಗಿಡ ಆಗಿದ್ದೆ ಸರ್ ನಾನು, ಗಿಡ ತೆಂಗಿನ ಗಿಡ ಅಂತ ಸದ್ಯ ಇದೆ ಸರ್, ಈಗ ಅದು ಡಬ್ಬೆ ಗಿಡ ಅಂತ ಹಾಕಿದ್ವಿ ಸರ್ ನಾವು, ಅವು ಸ್ವಲ್ಪ ಭಾಳ ಸಗಿ ಸತ್ತು, ಅದಕ್ಕೆ ಬಿಟ್ಟೇನೆ ಸರ್. ಮುಂದೆ ಸಲ ಸುತ್ತ ಮ್ಯಾರಿಗೆಲ್ಲ ಮಾವು ಹಾಕ್ಬೇಕಂತ ಮಾಡಿದ್ದೀನಿ ಸರ್ ನಾನು. ತಾವು ಬೇವಿನ ಬೀಜದ ವ್ಯಾಪಾರ ಮಾಡ್ತೀವಿ ಅಂತಂದ್ರೆ, ತಾವು ಹೇಗೆ ಬೇವಿನ ಬೀಜ ಹೇಗೆ ಮಾಡ್ತೀರಿ ವ್ಯಾಪಾರ, ಹೆಂಗೆ ಎಲ್ಲಿಂದ ಕಲೆಕ್ಟ್ ಮಾಡ್ಕೋತೀರಿ, ಹೇಗೆ ಮಾಡ್ಕೋತೀರಿ ಸರ್? ಇದು 40 ವರ್ಷದಿಂದ ನನಗೆ ಯಾರು ಕಲಿಸಿಕೊಟ್ಟಂತ ವಿದ್ಯಾಲಯದು, ನಾನು ಸ್ವಂತ ಬುದ್ಧಿಯಿಂದ ಒಂದು ಒಂದು ಒಂದು ಗಾಡಿ ಬೇವಿನ ಬೀಜ ತೊಗೊಂಡಿದ್ದೀನಿ ನಮ್ಮ ಜಾಗದಲ್ಲಿ. ಆ ಯಾರಿಗೆ ಖರೀದಿ ಕೊಡೋಕೋರು ಯಾರು ಖರೀದಿ ಮಾಡಲಿಲ್ಲ. ನೋಡೋಣ, ನಾನೇ ಏನಂತ ಬಿಜಾಪುರಕ್ಕೆ ಹೋಗಿದ್ದೆ ನಾನು, ಬೇವಿನ ಬೀಜನ ಬಿಜಾಪುರಕ್ಕೆ ಹೋಗಿ ಮಾರಿದೆ ನಾನು. ಅದರಲ್ಲಿ ಸ್ವಲ್ಪ ನಮ್ಮ ಲಾಭ ಕಂಡಿತು. ಹಂಗೆ ಅವಾಗ ನನ್ನ ಗಾಡಿ ಇದ್ದಿಲ್ಲ, ಏನಿದ್ದಿಲ್ಲ, ನಡ್ಕಂತಾನೆ ಗೂಗಲ್ ತಾನು ಹೋಗಿದ್ದೆ ನಾನು. ಗೂಗಲ್ಲು ಮಾನ್ಸ್ಗಲ್ಲು ಇವೆಲ್ಲ ನಡ್ಕಂತ ಹೊಡೆಯಿದೆ. ಒಡಾಡಿ ನಾನು ಒಂದು ಅವಾಗಿನ ಕಾಲದಲ್ಲಿ 10 ಗಾಡಿ 15 ಗಾಡಿ ತಂದು ವ್ಯಾಪಾರ ಮಾಡಿದೆ. ಬೇವಿನ ಬೀಜ ವ್ಯಾಪಾರ ಮಾಡ್ಕೊಂತ ಹೋಗಿದೆ. ನನ್ನ ಹಳೆಯ ಗಾಡಿ ಇದ್ದು ನಮ್ಮ ಮಳೆಯ ಗಾಡಿ ಸ್ವಲ್ಪ ಸಹಾಯ ಮಾಡಿದೆ ಅವನು, ಲಾರಿ ಬಿಟ್ಟ. ಹಂಗಾಗಿ ಮಾರ್ಕೊಂತ ಬಂದೆ. ಒಂದು ವರ್ಷ ನಾನು ಲುಕ್ಷಾಂತ ಬರಲೇ ಸರ್, ಅದು ಕಂಪ್ಲೀಟ್ ಲಾಭದಾಗೆ ಬಂತು ನನಗೆ. ಎಷ್ಟೇ ಬರಲಿ ಆ ಲಾಭದಿಂದಲೇ ನನ್ನ ಖರ್ಚು ಹೆಚ್ಚಾಗಂತು ಹೋಯ್ತು. ಆಮೇಲೆ ಈಗ ಒಂದು ವರ್ಷ ನನಗೆ 40 ವರ್ಷದಲ್ಲಿ ಒಂದು ವರ್ಷ ಲಾಸ್ ಆದ ನನಗೆ. ಇದು ಬಿಟ್ಟರೆ ಯಾವತ್ತೂ ಲಾಸ್ ಇಲ್ಲ. ಇವತ್ತಾರು ನನಗೆ ಬೇವಿನ ಬೀಜನೇ ನನ್ನ ಕೈ ಹಿಡಿದು ಬೇವಿನ ಬೀಜನೇ. ಹೇಗೆ ಮಾಡ್ತೀರಿ ಬೇವಿನ ಬೀಜ ಎಲ್ಲಿ ಊರು ಅಡ್ಡಾಡಿ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ, ಅಥವಾ ಹೇಗೆ ನೀವೇ ಯಾರಿಗಾರ ಆಳು ಹಚ್ಚಿಸಿ ನೀವೇ ಇದು ಮಾಡ್ಕೋತೀರಾ, ಅಥವಾ ಊರಲ್ಲೆಲ್ಲ ಮಾಡಿರ್ತಾರೆ ಬೇವಿನ ಬೀಜ ಆರಿಸಿ ಇಟ್ಕೊಂಡಿರ್ತಾರೆ, ಅದನ್ನು ಖರೀದಿ ಮಾಡ್ತಾರೆ ಹೇಗೆ? ಇಲ್ಲ ಸರ್, ಹಳ್ಳಿಗಳಲ್ಲಿ ಜನರ ತಾವು ತೊಗೊಂಡಿರ್ತಾರೆ, ಅವ್ರ ಹತ್ರ ನಮ್ಗೆ ವಿಶ್ವಾಸ ಇದೆ. ಅವರು ಏನಪ್ಪ ನಮ್ಮ ಗೌಡರು ಬಂದು ಹೋಯ್ತಾರೆ ನಾವು ಕೊಡ್ಬೇಕು ಅವ್ರಿಗೆ ಅಂತ. ಆ ಜನ ಒಂದು 50 ಗಾರು ಒಂದು 10 ಗಾಡಿ 15 ಗಾಡಿ ತಂದು ಕೊಡ್ತಾರೆ ಸರ್ ನಮಗೆ. ಅದನ್ನು ತೊಗೊಂಡು ಅವ್ರಿಗೆ ದುಡ್ಡು ಕೊಟ್ಟು ಅದನ್ನು ತೊಗೊಂಡೋಗಿ ನಾವು ಮಾರ್ಕೊಂಬರ್ತಾರೆ. ತಮಿಳ್ನಾಡು, ಕೇರಳ ಪಾಲ್ಟಿಗಳು ಇಲ್ಲಿಗೆ ಬಂದ್ರಲ್ಲೇ ಕೊಡ್ತಾರೆ. ಬರಲ್ಲ ಅಂದರೆ ಆಂಧ್ರಕ್ಕೆ ಹೋಗ್ತೀವಿ, ಜಡತರ ಮಾರ್ಕೆಟ್ ಹೋಗ್ತೀವಿ, ಎಲ್ಲ ನಾವು ಮಾರ್ಕೊಂಬರ್ತಾರೆ ಸರ್. ಮಾರ್ಕೊಂಡು ಏನೋ ನಾವು ಒಟ್ಟು 4 ರೂಪಾಯಿ ಉಳಿತಾಯನೇ ಮಾಡ್ಕೊಂತಾರೆ. ಹೇಗೆ ಬೇವಿನ ಬೀಜ ಖರೀದಿ ಮಾಡ್ತೀರಿ, ನೀವು ಹೆಂಗೆ ಕೊಡ್ತೀರಿ, ಜೊತೆಗೆ ತಂದು ಅದನ್ನೆಲ್ಲ ಸಂಗ್ರಹಣೆ ಮಾಡಬೇಕು, ಹಾಕಬೇಕು, ಅದಕ್ಕೆಲ್ಲ ಜಾಗ ಬೇಕಾಗ್ತವೆ, ಚೀಲ ತುಂಬಿಡ್ತೀರ, ಹೇಗೆ ಮಾಡ್ತೀರಲ್ಲ? ಚೀಲ ತುಂಬಿಡ್ತಾರೆ ಸರ್ ನಾನು. ಎಲ್ಲ ತಂದು ಆಟೋದಲ್ಲಿ ಕೂಲಿ ಜನರು ಇಟ್ಕೊಂಡು ಆಟೋದಲ್ಲಿ ಇಟ್ಕೊಂಡು ತಂದು ಇಲ್ಲಿ ಒಂದಲ್ಲಿ ಹಾಕ್ಕೊಂತೇನೆ ಸರ್. ಒಂದಲ್ಲಿ ಹಾಕ್ಕೊಂಡು ನಾನು ಲೋಡ್ ಮಾಡಿ ಕಳಿಸ್ತೇನೆ. ಹ್ಞೂ ಸರ್. ಅವ್ರ ಇಲ್ಲಿಗೆ ಬಂದು ಹೋಯ್ತಾರೆ ಅಥವಾ ನೀವು ಹೋಗಿ ಮಾರ್ಬೇಕು? ಪಾರ್ಟಿಯವ್ರು ಬರ್ತಾರೆ ಸರ್, ತಮಿಳ್ನಾಡವ್ರು ಕೇರಳದವ್ರು ಬೈದ್ರು ಹೋಯ್ದ್ರು ಹೋದ್ರೆ ಸರ್. ಈ ವರ್ಷ ಯಾವುದು ಒಂದೇ ಗೊತ್ತಲ್ಲ ಸರ್, ಸ್ಟಾರ್ಟ್ ಆಗಿದೆ ಈಗ. ಬಂಡವಾಳ ಇಲ್ಲಿ ಬಂದರೆ ಇಲ್ಲೇ ಕೊಡ್ತಾರೆ ಸರ್, ಬರ್ಲಿಕ್ಕೆ ಬಂದರೆ ಅವ್ರು ಇಲ್ಲಿ ತೊಗೊಂಡು ಅಲ್ಲಿ ಕೊಡ್ತೀನಿ ಸರ್. ಒಂದೇಳೆ ಬೇವಿನ ಬೀಜ ಕಲೆಕ್ಟ್ ಮಾಡ್ಕೊಂಡಿರ್ತೀರಿ ನೀವು, ಒಯ್ಲಿಲ್ಲ ಹಂಗೆ ಬಂತು ಅಂದ್ರೆ ಅದು ಏನು ಮಾಡೋಕೆ ಸಾಧ್ಯತೆ ಇದೆ ಬೇವಿನ ಬೀಜವನ್ನು? ಬೇವಿನ ಬೀಜ ಲಾಸ್ ಅಲ್ಲ ಸರ್ ನಮಗೆ, ಯಾಕಂದ್ರೆ ಸ್ಟಾಕ್ ಮಾಡಿ ಕಲೆಕ್ಟ್ ಮಾಡಿದ್ರು ಇಲ್ಲಿ ಬಿಜಾಪುರಲ್ಲಿ ಮಂಗಳವಾಡಿ ಫ್ಯಾಕ್ಟ್ರಿ ಅಂತಿದೆ. ಅವ್ರು ಏನು ಮಾಡಿದ್ರು ನಮ್ಮ ಗಡಿ ನಮ್ಮ ಗಂಟನ ಮಾಡಿಕೊಡ್ತಾರೆ ಅವರು, ಲಕ್ಷ ಮಾಡಿದ್ರೆ. ಇಷ್ಟು ಬೇಕಾದ್ರೆ ನಮ್ಮ ಜಗ್ಗು ಮಾಲಕರು ಅಂತಿದೆ ಬಿಜಾಪುರದಲ್ಲಿ, ಅವರಿಗೆ ನಾವು ಲಾಸ್ಟ್ ಫೈನಲ್ ಅವರಿಗೆ ಕೊಟ್ಬಿಡೋದು, ಅವರಿಗೆ ತೊಗೊಂಡ್ಬಿಡೋದು. ನಾವು ಹೇಗೆ ಬೇವಿನ ಬೀಜ ಎದಕ್ಕೆ ಒಯ್ತಾರೆ, ಅದನ್ನ ಏನೇನು ಮಾಡ್ತಾರೆ, ಅದರಿಂದ ನಿಮಗೇನಾದ್ರು ಐಡಿಯಾ ಇದೆಯಾ? ಸರ್ ಈಗ ರಾಜಕೀಯ ವ್ಯಕ್ತಿಗಳು ರೈತರ ಬೆನ್ನೆಲುಬು ಅಂತಾರೆ, ರೈತರ ಬೆನ್ನೆಲುಬು ಬೇವಿನ ಹಿಂಡಿ. ಬೇವಿನ ಹಿಂಡಿಯಿಂದ ದ್ರಾಕ್ಷಿಗೆ ಓತದ, ಬಪ್ಪಾಯಿಗೆ ಓತದ, ಆಮೇಲೆ ಸಸಿಗಳಿಗೆ ಬೆಳೆಗಳಿಗೆ ಓತದ, ಗೊಬ್ಬರ ಎಲ್ಲ ಓದ ಸರ್. ಆಮೇಲೆ ನಿಮ್ಮ ಸ್ಪ್ರೇ ಅಂತೇಳಿ ಎಣ್ಣೆ ತೆಗಿತಾರೆ, ಅದರಿಂದ ಎಲ್ಲ ಬೆಳೆಗಳಿಗೆ ಹೊಡಿಬೋದು ನಾವು. ಅದರಿಂದ ಎಲ್ಲ ಬೆಳೆಗಳು ಕೊಟ್ಟರೆ ಬೆಳೆ ಚೈತನ್ಯ ಬರ್ತದೆ, ಬೆಳೆಗಳು ಚೆನ್ನಾಗಿ ಬರ್ತದೆ ಸರ್. ಈಗ ನೀವೇನಾದರೂ ಬೇವಿನ ಬೀಜ ಬಳಸ್ತಾ ಇದ್ದೀರಾ, ಬೇವಿನ ಬೀಜ ನಿಮ್ಮ ಸ್ವಂತ ಭೂಮಿಗೆ ಏನಾದರೂ ಅದನ್ನು ಪುಡಿ ಮಾಡಿ ಅಥವಾ ಏನೋ ಮಾಡಿಕೊಂಡು ಬೇವಿನ ಹಿಂಡಿ ಅಂತದ್ದು ಅಥವಾ ಬೇವಿನ ಬೀಜದ ಕಷಾಯ ಅಂತೇಳಿ ಮಾಡ್ತಿರ್ತಾರೆ, ಅದನ್ನೆಲ್ಲ? ಸರ್ ನಾನು ಬೇವಿನ ಬೀಜ ಹಿಂಡಿ ಮಾಡಿ ತೆನೆಗಳಿಗೆ ಗಿಡಕ್ಕೆ ಮಾತ್ರ ಹಾಕಿದ್ದೀನಿ ನಾನು, ಚೆನ್ನಾಗಿ ಬಂತು. ಆಮೇಲೆ ಯಾರು ರೋಗ ರುಜಿನ ಬರಲ್ಲ ಸರ್ ಅದು. ಆಮೇಲೆ ಜೈವಿಕ ಇದು ಗೊಬ್ಬರ ಅಂತಂದರೆ ಭಾಳ ಒಳ್ಳೆಯ ಗೊಬ್ಬರ ಸರ್ ಅದು. ಅದರಿಂದ ಭಾಳ ಎಲ್ಲ ಜನನೂ ಇಲ್ಲಿ ನಾ ತೊಳೆದಿನ ಗಿಳಿನೆಲ್ಲ ಕೊಟ್ಟಿದ್ದೀನಿ ಸರ್ ಅವಾಗ ಒಂದು ಲೋಡ್ ಬೇನೆ ಬಿದ್ದಾನೆ. ಅವ್ರು ರೋಡಿಗೆ ಹಾಕಿ ರುಬ್ಬಿಸಿ ಹಿಂಡಿ ಮಾಡಿ ಹೊಲಕ್ಕೆ ಹೋಗಿ ನೆಲ್ಲು ಬೆಳೆದಾರೆ ಸರ್ ಅವರು. ನೆಲ್ಲು ಬೆಳ್ಕೊಂಡು ಅದರಿಂದ ಒಳ್ಳೆ ಆಹಾರ ಸರ್ ನೆಲ್ಲು ಅದು. ಈಗ ಬೇವಿನ ಗಿಡಗಳು 2 ವರ್ಷದಿಂದ ಕೋವಿಡ್ನಲ್ಲಿ ಭಾಳಷ್ಟು ಇದಾಗಿ ಬಿಟ್ಟಿದ್ದು, ಒಣಗಿ ಬಿಟ್ಟಿದ್ದು, ಈಗೇನೋ ಚೈತನ್ಯ ಬಂದು ಮತ್ತೆಲ್ಲ ಹೂವು ಬಿಟ್ಟು ಕಾಯಿ ಆಗ್ತಾಯಿದ್ದಾವೆ ಬೇವಿನ ಬೀಜ. ಈ ಸಲ ಚೆನ್ನಾಗಿ ಆಗ್ಬೋದು ಅಂತ ಅನಿಸ್ತದೆ ನಿಮಗೆ ಬೇವಿನ ಬೀಜ? ಸರ್ ಇಲ್ಲ ಸರ್, ಈಗ ಯಾಕಂದ್ರೆ ಕೇಳಿದ್ರೆ ರೈತರಲ್ಲಿ ಏನಾದರೂ ಆಸಕ್ತಿ ಗೊತ್ತಿಲ್ಲ. ಜನಗಳು ಗಿಡಗಳು ಮಾರ್ಕೆಟ್ ತಿನ್ನಕತ್ತೆ ಬಿಟ್ಟರು. ಗಿಡಗಳು ಭಾಳ ಕಟ್ಟಿಂಗ್ ಆಗ್ಬೋದು ಸರ್. ದೊಡ್ಡ ಗಿಡ ದೊಡ್ಡ ಮರಗಳು ಎಲ್ಲೇ ಇಲ್ಲ, ಬರೀ ಚಿಕ್ಕ ಮರಗಳು. ಅದರಲ್ಲಿ ಒಂದು 10 ಚೀಲ ಬರೋ ಗಿಡದಲ್ಲಿ ಅಂತ ಕಟ್ಟಿಂಗ್ ಆದಾಗ ಒಂದು 4 ಸೇರ್ ಬರೋದು ಗಿಡಗಳು ಕಂಡ ಸರ್ ಅಷ್ಟೇ. ಈಗ ಅದರಲ್ಲಿ ಜನನೂ ಈಗ ಏನು ಮಾಡ್ತಾರೆ, ಈಗ ಎಲ್ಲ ಬೆಂಗಳೂರು ಜನ ಸೇರಿಬಿಟ್ರು, ದುಡ್ಕಂತಿಮ್ಮವರು ಇಲ್ಲಿ 600 ಜನರಿಲ್ಲ. ಹಿಂಗಾಗಿ ನಮ್ಗೆ ಭಾಳ ಒಡ್ತಾ ಕೊಡ್ತಾರೆ ಸರ್. ಮತ್ತು ಎಷ್ಟು ಸಿಗ್ತಾವೆ ಅಷ್ಟು ಮಾಡ್ಬೇಕು ಸರ್, ನಾವು ಅಂತ ಮಾಡೇ ಮಾಡ್ತೀವಿ. ಅದರಿಂದ ಲಾಭ ನಮ್ಗೆ ಲಾಭ ನಿಜದ ಅದನ್ನ ಬಿಡಂಗೆ ಸರ್ ನಾನು ಮಾಡೇ ಮಾಡ್ತೀನಿ ಅದನ್ನು. ಏನು ಹೇಳ್ತಾರೆ ಅಮರೇಗೌಡರೇ, ರೈತರು ಭಾಳಷ್ಟು ಮಂದಿ ಹತಾಶರಾಗಿಬಿಡ್ತಾರೆ, ಒಕ್ಕಲ್ತನ ಲಾಭ ಇಲ್ಲರಿ, ಏನು ಮಾಡೋದು ಒಕ್ಕಲ್ತನ ಅಂತೇಳಿ ಎಲ್ಲ ಲೀಸ್ ಕೊಟ್ಟು ಆರಾಮ್ ಮನೆಯಾಗಿದ್ದು ಅಥವಾ ಪ್ಯಾಟಿ ಒಳಗೆ ಮನೆ ಮಾಡ್ಕೊಂಡು ಏನೋ ಬೇರೆ ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಸರ ಇದು ನೋಡಿರಿ, ಒಕ್ಕಲ್ತನದಲ್ಲಿ ಲಾಭ ಇಲ್ಲ ಅಂತ ಯಾರೂ ಅನ್ನಬಾರ್ದಿಲ್ಲ. ಯಾಕಂದ್ರೆ ಮಳೆಗಾಲ ಆದರೆ ಬೆಳಿತಾವ, 3 ವರ್ಷ ಬರ ಬಿದ್ದರೂ ಒಂದೇ ವರ್ಷ ಮಳೆಗಾಲ ಆದ್ರೆ ಚೆನ್ನಾಗಿ ಬೆಳೆ ಬಂದ್ಬಿಡ್ತದೆ. 3 ವರ್ಷದ ಬರನೂ ನಾವು ತೀರಿಸಬೋದು ಆ ಟೈಮ್ನಲ್ಲಿ. ಅದನ್ನ ಎಲ್ಲರೂ ಒಕ್ಕಲ್ತನ ಬಿಡ್ಬೇಕು ಒಕ್ಕಲ್ತನ ಬಿಡ್ಬೇಕಂತ ಹೊಂಟ್ರೆ ಏನಿಲ್ಲ ಸರ್, ಒಕ್ಕಲ್ತನ ಬಿಡ್ಬೇಕಂತ ಬಂದಿಲ್ಲ. ಯಾರು ಆಕಳು ಸಾಕೋದಿಲ್ಲ, ಆಕಳು ಕರೋನು ಯಾರು ಇಟ್ಕೊಳ್ಳೋದಿಲ್ಲ. ಹಿಂಗಾಗಿ ಜನರಲ್ಲಿ ಎತ್ತುಗಳು ಮಾಡೋಕ್ಕೆ ಶಕ್ತಿ ಇಲ್ಲ. ಹೋಗ್ಬೇಕು ಬೆಳಗಾವಿ ಕಡೆ, ಬಿಜಾಪುರ ಕಡೆ ಹೋಗ್ಬೇಕು, ಸೀಮೆ ಎತ್ತುಗಳು ಕಿಲ್ಲ ಎತ್ತುಗಳು ತರಬೇಕು, ಒಕ್ಕಲ್ತನ ಮಾಡ್ಬೇಕು. ಇಲ್ಲಿ ಅವಾಗ ನಾವೇಂದ್ರೆ ಒಕ್ಕಲ್ತನ ಮಾಡಬೇಕಾಯ್ತಪ್ಪ ಅಂದ್ರೆ 2 ಎತ್ತು ಜವರೆತ್ನ ಕೂಡ ಒಂದು ಓರಿ ಮೇಯ್ಸಿದ್ದೀವಿ ನಾವು. ಆ ಓರಿನ 3 ವರ್ಷ ಕಮ್ಮಿ ಹುಡ್ದಿದ್ದೀವಿ ನಾವು. ಈಗ ಒಂದು ಓರಿ ಕಾರನ್ನು ಮಾರ್ಕೆಟ್ ತಿಂದ್ರೆ ನಾನು ಕುಡಿಯಕ್ಕೆ ಬರ್ತಮ್ಮ ಮಂದಿ ಭಾಳ ಇದ್ರಿ. ಅಂಥದ್ರಲ್ಲಿ ಆಕಳ ಇಲ್ಲ, ಕರುಗಳಿಲ್ಲ, ಬೇವಿನ ಮರನೇ ಇಲ್ಲ. ಹಿಂಗಾಗಿ ಮಳೆ ಮಾತ್ರ ನಮ್ಮ ತತಸ್ಥ ಅದಕ್ಕೆ. ಈಗ ಭಾಳಷ್ಟು ರೈತರಲ್ಲಿ ಕೆಲವೊಂದು ಚಟಗಳು ಜಾಸ್ತಿ ಆಗ್ತಾಯಿದ್ದಾವೆ ಅಂತ ಅನಿಸುತ್ತೆ. ಇನ್ಕಮ್ ಇಲ್ಲ, ಚಟಗಳು ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಹೊಲ ಮನೆ ಮಾರ್ತಾ ಇದ್ದಾರೆ, ಅಂಥವ್ರಿಗೆ ಏನು ಹೇಳ್ತೀರಿ, ಯಾಕೆ ಈ ಥರ ಆಗಾಕತ್ತದ, ಏನು ಬದಲಾವಣೆಗಳು, ಏನು ಅದು ಅವರ ಸಂಘ ದೋಷ ಅಂತೀರೋ ಅಥವಾ ಹೇಗೆ ಇದು ಒಂದು ನಿಯಮ ಆ ಥರ ಆಗ್ತದೆ ಅಂದರೆ ಹೇಗೆ ತಾವು? ಸರ್ ಸರ್ಕಾರ ನಾವು ಉದ್ಯೋಗ ಕೊಡ್ತೀವಿ ಉದ್ಯೋಗ ಕೊಡ್ದಂತಾರ, ಇವ್ರು ಉದ್ಯೋಗ ಕೊಡೋದಲ್ರಿ, ನಿರುದ್ಯೋಗ ಕೊಡ್ತಾರೆ ಇವರು. ಯಾಕಂತ ಕೇಳಿ ಪುಕ್ಸೈಟೆ ಅಕ್ಕಿ ಬರ್ತಾವ. ಪುಕ್ಸೈಟೆ ಒಂದು 10 ವರ್ಷದ ಹುಡುಗ 15 ವರ್ಷದ ಹುಡುಗ 60 ವರ್ಷದ ಕಾರ್ಡ್ ಮಾಡ್ಕೊಂಡು ರೊಕ್ಕ ತಗೊಂತಾನೆ. ಆಮೇಲೆ 60 ವರ್ಷದವರಿಗೆ 1200 ರೂಪಾಯಿ ಕೊಡ್ತಾರಲ್ಲ, ಕೊಡ್ಲಿ ಬರೋಲ್ಲ ಅವ್ರು. ವಯೋದ್ರತನ ಕೊಡ್ತಾರೆ, ಅವ್ರು ವಯೋದ್ರತನ ಕೊಡ್ರಿ ಅವ್ರಿಗೆ. ಸಣ್ಣ ಚಿಕ್ಕ ಮಕ್ಕಳು ಮಲ್ಲ ಮಾಡಿ ಕೊಡಕತ್ತಿರಿ, ಅವ್ರು ಎದಕ್ಕೆ ಹೋಗ್ತಾರ? ದುಡ್ಡು ಬರ್ತದೆ ಪುಕ್ಸೈಟೆ, ಆಮೇಲೆ ಕಾಳು ಕಡ್ಡಿ ಪುಕ್ಸೈಟೆ ಬರ್ತಾವ, ಕೆಲಸ ಮಾಡೋಕೆ ಮನಸ್ಸೇ ಇಲ್ಲ ಅವ್ರಿಗೆ. ಮತ್ತೆ ದುಡಿಯೋ ಶಕ್ತಿ ಕಳ್ಕೊಂಬಿಟ್ರು. ನಿರುದ್ಯೋಗ ಮಾಡಿದ್ದಕ್ಕೆ ಸರ್ಕಾರ ಅಂತಲೇ ಹೇಳ್ಬೋದು ನಾನು. ಯಾಕೆ ಉದ್ಯೋಗ ಕೊಡೋದು ಅಂತ ಹೇಳ್ತಾರಲ್ಲ, ಉದ್ಯೋಗ ಯಾರಿಗೆ ಕೊಡ್ತಾರೆ? ಕಂಪನಿಯಲ್ಲಿ ಕೊಡ್ತಾರೆ ಉದ್ಯೋಗನ. ರೈತರು ಉದ್ಯೋಗ ಮಾತ್ರ ಕಸ್ಕೊಂಬಿಟ್ರೆ ಅಷ್ಟೇ, ನೀವು ನಿರುದ್ಯೋಗ ಮಾತ್ರ ಮಾಡಿದ್ರೆ ನೀವೇ ಅಂತ ಹೇಳ್ಬೋದು ನಾನು. ಅಂದರೆ ರೈತರಿಗೆ ಸಹಾಯ ಮಾಡಬೇಕು, ಕೆಲವೊಂದು ಕುಂತು ತಿನ್ನಲಿಕ್ಕೆ ವ್ಯವಸ್ಥೆ ಆಗಬಾರ್ದು, ಕುಂತು ತಿನ್ನುವಂತ ಆಗಬಾರ್ದು. ದುಡಿತಕ್ಕೆ ತಕ್ಕಂತ ಒಂದು ಪ್ರತಿಫಲ ಇರ್ಬೋದು, ರೈತರು ಬೆಳೆದಂತ ಉತ್ಪಾದನೆಗೆ ಒಂದು ಒಳ್ಳೆ ಬೆಲೆ ಇವೆಲ್ಲ ಕೊಟ್ಟರೆ ಅನುಕೂಲ ಎಲ್ಲ. ಸರ್ ಇವ್ರು ಏನು ಬೇಡ್ರಿ ಸರ್, ಯಾರು ಪುಕ್ಸೈಟ್ ಕೊಡೋದು ಬೇಡ ನಮಗೆ. ರೈತರಿಗೆ ನ್ಯಾಯವಾದ ಬೆಲೆ ಕೊಡಿಸ್ಬಿಟ್ರಪ್ಪ ಅಂದ್ರೆ ಅದೇ ಒಂದು ಸಂತೋಷ. ರೈತರು ಉದ್ದಾರ ಆದ್ರಪ್ಪ ಅಂದ್ರೆ ಎಲ್ಲರೂ ಉದ್ದಾರ ಆದಂಗೆ. ರೈತರು ಉದ್ದಾರ ಆಗಕ್ಕೆ ಬಂದ್ರೆ ನೀವು ಯಾರು ಉದ್ದಾರ ಆಗಕ್ಕೆ ಸಾಧ್ಯ ಇಲ್ಲ. ರೈತರು ಉದ್ದಾರ ಮಾಡಬೇಕಂದ್ರೆ ಅದು ನಿಮ್ಮ ಕೈಯಲ್ಲಿದೆ, ನೀವು ಮಾಡೋಕೆ ಮನಸ್ಸು ಆಸಕ್ತಿ ತೋರಿಲ್ಲದಕ್ಕೆ. ಒಳ್ಳೆ ಬೆಳೆ ಬೇಕು, ಒಳ್ಳೆ ಬೆಲೆ ಬಂತಪ್ಪ ಅಂದ್ರೆ ರೈತ ಸಂಘ ಹೋರಾಟ ಮಾಡಿ ಮಾಡಿ ಸತ್ತರು. ನಂಜುಂಡ ಸ್ವಾಮಿ ಅವರು ಭಾಳ ಹೋರಾಟ ಮಾಡಿದ್ರು ರೈತರಿಗೆ ನ್ಯಾಯವಾದ ಬೆಲೆ ಕೊಡ್ತಾರಂತ. ಅವರು ಎಮ್ ಎಲ್ ಎಗೆ ಹೋರಾಟ ಮಾಡಿದ್ರು ಅವ್ರು ಬೆಲೆನೂ ಕೊಡಲಿಲ್ಲ. ಇನ್ನು ರೈತರು ನಾವು ಹೋರಾಟ ಮಾಡಿ ನಮಗೆ ಎಷ್ಟು ಬೆಲೆ ಕೊಡ್ತಾರೆ ಅವರು? ಏನಿಲ್ಲ ಸರ್, ಏನಾಗ್ತದೆ ನಡೀತದೆ ನಡೀತದೆ ಅಷ್ಟೇ. ಇದು ಒಳ್ಳೇದು ಅಮರೇಗೌಡರು, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಾನ್ವಿ ತಾಲೂಕಿನ ಹಿರೇಹಣಗಿ ಗ್ರಾಮದ ರೈತರಾದ ಅಮರಪ್ಪ ಮತ್ತು ಬಸವರಾಜ ಮೂಲಿಮನಿ ಅವರ ಸಮಗ್ರ ಕೃಷಿ ಅನುಭವಗಳನ್ನು ಕೇಳಿದ್ರಿ. हर जोखिम से निकल कर फसल आए सुरक्षित हो जाए फसल बीमा से हर किसान आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಸ್ವತಂತ್ರ ಭಾರತದ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯ ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದ ಅಳವಡಿಕೆಯಿಂದ ಆದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭದ ಕುರಿತಾಗಿ ಈ ಮೂರು ವಿಭಾಗದಲ್ಲಿ ವಿಡಿಯೋ ಮಾಡಿ ಕಳಿಸಿ ಕ್ರಮವಾಗಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವಾಗಿ 11,000, 5,000 ಮತ್ತು 3,000 ರೂಪಾಯಿಗಳ ಬಹುಮಾನವನ್ನು ಪಡೆಯಬಹುದು. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು ಜುಲೈ 8 ತಾರೀಖಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು. ವಿಡಿಯೋ ಅಪ್ಲೋಡ್ ಮಾಡುವ ವೆಬ್ಸೈಟ್ ಈ ರೀತಿ ಇದೆ: https://innovative.mygov.in/. ಈ ಒಂದು ಸ್ಪರ್ಧೆಯಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆಯುವಂತೆ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಮಾನ್ವಿ ತಾಲೂಕು ಭತ್ತ ಹೊಸ ಸೋನಾ ಮಸೂರಿ ಕನಿಷ್ಠ 1,755 ರೂಪಾಯಿಗಳಿಂದ ಗರಿಷ್ಠ 1,807 ರೂಪಾಯಿಗಳವರೆಗೆ. ಭತ್ತ ಹಳೆ ಸೋನಾ ಮಸೂರಿ 2,225 ರೂಪಾಯಿಗಳಿಂದ 2,872 ರೂಪಾಯಿಗಳವರೆಗೆ. ಮಾನ್ವಿ ಮಾರುಕಟ್ಟೆ ಕೇಳಿದರೆ ಈಗ ಕೇಳಿ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಕಡಲೆಕಾಳು 3,809 ರೂಪಾಯಿಗಳು. ಶೇಂಗಾ, ಗುಂಗ್ರಿ ಕನಿಷ್ಠ 4,296 ರೂಪಾಯಿಗಳಿಂದ ಗರಿಷ್ಠ 5,420 ರೂಪಾಯಿಗಳವರೆಗೆ. ಈರುಳ್ಳಿ 670 ರೂಪಾಯಿಗಳಿಂದ 1,450 ರೂಪಾಯಿಗಳವರೆಗೆ.

ನಾಮ ದಾವಲ್ ಸಾವ ನನ್ನ ನಾಮ ದಾವಲ್